अथ मराठी भाषा न्यूज ऑन AIR ऐप मध्ये उपलब्ध आहे. माझा तुमचा जुळता तारा मधुर सुरांचा बरसती धारा. अहाँ सबसे अनुरोध छे न्यूज ऑन AIR ऐप को डाउनलोड करूं और बिहार के सभी भाषा के कार्यक्रम को सुनूं. हिंदी भाषा के कार्यक्रम संगीत और समाचार सुनने के लिए डाउनलोड करें न्यूज ऑन AIR ऐप. ರಾಗಂ 24x7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ. ದೊರಕ ದೊರಕ, ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರೆ ಆಯ್ತು ಕಣವ. ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ. ಅದರಿಂದ ಏನಾಯ್ತು ದೊರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು? ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗುವುದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ. ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ. ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆಯೇ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ. ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ. ಕೃಷಿಕ ಬಾಂಧವರೇ, ಈಗ ಕೇಳಿ ತೋಟಗಾರಿಕೆ ಬೆಳೆಗಳಲ್ಲಿನ ಅನುಭವಗಳ ಕುರಿತು ಮೊಳಕಾಲ್ಮೂರು ತಾಲೂಕು ಚಕ್ಕೇರಹಳ್ಳಿಯ ಕೃಷಿಕ ತಿಪ್ಪೇಸ್ವಾಮಿ ಅವರೊಂದಿಗಿನ ಸಂದರ್ಶನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಮೊಳಕಾಲ್ಮೂರು ತಾಲೂಕು ಚಿಕ್ಕೇರಹಳ್ಳಿಯ ಪ್ರಗತಿಪರ ಕೃಷಿಕರಾದ ತಿಪ್ಪೇಸ್ವಾಮಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಬಹಳ ವರ್ಷಗಳಿಂದ ಈ ತೋಟಗಾರಿಕೆ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಮಾವು, ತೆಂಗು, ಅಡಿಕೆ ಈ ತರ ಎಲ್ಲ ಸಾಕಷ್ಟು ಬೆಳೆಗಳನ್ನು ಬೆಳೀತಾರೆ. ಅದರ ಅನುಭವಗಳನ್ನು ಹಂಚಿಕೊಳ್ಳಿಕ್ಕೆ ಇವತ್ತು ನಮ್ಮ ಆಕಾಶವಾಣಿಗೆ ಬಂದಿದ್ದಾರೆ. ತಿಪ್ಪೇಸ್ವಾಮಿ, ಕಾರ್ಯಕ್ರಮ ಸ್ವಾಗತಕ್ಕೆ ನಮಸ್ಕಾರ. ಎಲ್ಲ ನಮ್ಮ ರೈತ ಬಾಂಧವರಿಗೆ ನಮಸ್ಕಾರ. ತಿಪ್ಪೇಸ್ವಾಮಿ, ಈ ಕೃಷಿ ಬದುಕಿಗೆ ಬಂದಲ್ಲ ಎಷ್ಟು ವರ್ಷ ಆಯ್ತು ನೀವು? ಸರ್, ನಾನು ಇವಾಗ 23 ವರ್ಷ ಸರ್. ನಮ್ಮ ತಂದೆ ತೀರದ್ರಿಂದ ನನಗಿದೆ ಮುಂದಿನ ದಾರಿಯಾಗಿ ನಾನು ಜೀವನ ಉಪಯೋಗಕ್ಕಾಗಿ ನಡೆಸ್ಕೊಂಡು ಬರ್ತಾ ಇದ್ದೀನಿ ಸರ್. ನಮ್ಮ ತಂದೆಯ ಕಾಲವಾದ ನಂತರ ನನಗೆ ಏನು ಮುಂದಿನ ದಾರಿ ಇಲ್ಲದ ಕಾರಣ ನಾನು ರೈತವಾಗಿ ಮುಂದುವರ್ಕೊಂಡು ಜೀವನ ಮಾಡ್ತಾ ಇದ್ದೀನಿ ಸರ್. ಈಗ ಈ ಕೃಷಿ ಬದುಕಿಗೆ ಬಂದ್ರಲ್ಲ, ಈ ಕೃಷಿ ಬದುಕು ಲಾಭದಾಯಕ ಅನ್ಸುತ್ತಾ? ಇದರಲ್ಲಿ ಲಾಭದಾಯಕ ಅಂತ ಹೇಳಿದ್ರೆ ಸರ್, ಎಷ್ಟು ಕಷ್ಟಪಡ್ತೀವಿ ಅಷ್ಟಿದೆ ಸರ್. ಒಂದು, ಈಗ ಪ್ರತಿ ಸಾರಿ ನಾವು ಲಾಭನೇ ನಿಶ್ಚಯ ಮಾಡೋಕ್ಕಾಗಲ್ಲ ಸರ್. ಇದು ಒಂಥರ ವೆದರ್ ಬೇಸ್ಡ್ ಕ್ರಾಪ್. ಹವಾಮಾನ ವೈಪರೀತ್ಯದಿಂದ ಏನೇನಾಗುತ್ತೆ ಏನೇನಿಲ್ಲ ಅಂತ ಗೊತ್ತಿಲ್ಲ ಸರ್. ಒಂದು ರೀತಿ ರೈತರ ಬದುಕು ಲಾಟ್ರಿ ಇದ್ದಂಗೆ ಸರ್. ಆದರೆ ಚೆನ್ನಾಗಾಗ್ಬಿಡ್ತಾನೆ, ಇಲ್ಲಾಂದ್ರೆ ಬೀದಿ ಪಾಲಾಗ್ಬಿಡ್ತಾನೆ. ಅದರಿಂದ ಎರಡಕ್ಕೂ ನಾವು ಸಮರ್ಥರಾಗಿ ಬೆಳೆದಾಗ ಮಾತ್ರ ರೈತಾಗಿ ಬೆಳೆಯೋಕ್ಕೆ ಸಾಧ್ಯ ಸರ್. ಯಾಕಂದರೆ ನಾವು ಇವಾಗ 18 ವರ್ಷ ಆಯ್ತು ಸರ್ ನನ್ನ ಮಾವು ಹಾಕಿ. ನಮ್ಮ ತಂದೆಯವರು ತೆಂಗು ಹಾಕಿ ಹೋಗಿದ್ರು ಸರ್. ಒಂದು ಬೋರ್ ಇತ್ತು. ನಾವು ಮತ್ತೆ ನಾನು ಬುದ್ಧಿ ಬಂದಗಳಿಂದ ವ್ಯವಸಾಯ ಮಾಡಬೇಕನ್ನೋ ಉದ್ದೇಶದಿಂದ ನಾವು ಮೊದಲೆಲ್ಲ ಹತ್ತಿ, ರಾಗಿ, ಗದ್ದೆ ಬೆಳೀತಿದ್ವಿ ಸರ್. ಅದು ಕೂಲಿ ಪ್ರಾಬ್ಲಮ್ ಅಲ್ಲದಲ್ಲಿಗೆ ಸರ್ ಹೋಗ್ಬಿಡೋದು. ನಾನು 5 ವರ್ಷ ಕಷ್ಟಪಟ್ಟರೆ ಒಂದು ಮಾವು ಹಾಕೋಣ ಅಂತೇಳಿ ರಾಜಮಂಡ್ರಿಂದ ತರಿಸಿ ಒಳ್ಳೆ ಸಸಿ ತರಿಸಿ ನಾನು ಮಾವು ನಾಟಿ ಮಾಡಿದೆ ಸರ್. 120 ಸಸಿ ಹಾಕಿದ್ದೀನಿ ಸರ್. ಇವತ್ತೆಲ್ಲವೂ ಫಸಲಿಗೆ ಬಂದಿದ್ದೆ ಸರ್. ಭಾಳ ಚೆನ್ನಾಗಿದೆ ಸರ್. ಒಳ್ಳೆ ತಳಿ ಎಲ್ಲ ಬೇವಿನಿಸಿ ಹಾಕಿದ್ದೀನಿ ಸರ್. ಮತ್ತೆ ನಮ್ಮ ತಂದೆಯವರು ಮಾ ಹಾಕಿರ್ತಕ್ಕಂಥ ತೆಂಗು ಹಂಗೆ ಅದನ್ನು ಅದರಾಗ ಅಭಿವೃದ್ಧಿ ಪಡಿಸ್ಕೊಂಡು ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀವಿ ಸರ್. ಆಮೇಲೆ ಈಗ ಮತ್ತೆ ಮಧ್ಯದಲ್ಲಿ ನಮ್ಮ ಸ್ನೇಹಿತರು ಒಬ್ರು ಇದ್ದು, ನಾನು ಅಡಿಕೆ ಹಾಕ್ತೀನಿ ಮಾವ ನೀನು ಹಾಕು ಅಂತಂದ್ರು ಸರ್. ಆಗ್ಲಪ್ಪ ಮಾಡೋಣ ಅಂತೇಳಿ ಅವರು ನಾನು ಸೇರಿಬಿಟ್ಟು ನಾನು ಇವಾಗ ಒಂದು 500 ಸಸಿ ಹಾಕಿದ್ದೀನಿ ಸರ್. ಇವಾಗ ನಾನು ರೀಸೆಂಟ್ ಆಗಿ ನವೆಂಬರ್ ತಿಂಗಳಲ್ಲಿ ನಾಟಿ ಮಾಡಿದ್ದೀನಿ ಸರ್. ಇವತ್ತು ಹತ್ತತ್ರಕ್ಕೆ ಮಣಕಲ್ಲು ಮಾತ್ರ ಬೆಳೆದಿದ್ದೇವೆ ಸರ್. ನಾನು ತಂದಿರೋದು 9 ತಿಂಗಳ ಸಸಿ ಸರ್. ಭಾಳ ಚೆನ್ನಾಗಿ ಫಸ್ಲಾಗಿ ಒಂದು ರೀತಿ ನೋಡೋಕೆ ಒಂಥರ ಶೋಭೆ ಆಗಿದೆ ಸರ್. ಅದರಿಂದ ಭಾಳ ಸಂತೋಷ ಆಗ್ತಿದೆ. ಇನ್ನೊಂದು ಹೆಂಗಂದ್ರೆ ಸರ್, ಇದು ಏನು ಮಾಡಿದ್ರು ಸದ್ಯದಲ್ಲಿ ಸ್ಥಿತಿಯಲ್ಲೇ ಒಂಥರ ಲಾಟ್ರಿ ಜೀವನ ಇದ್ದಂಗಿದೆ ಸರ್. ಅದಕ್ಕೋಸ್ಕರ ಎಲ್ಲಾದ್ರಾಗು ನಾವು ಸದುಪಯೋಗ ಪಡಿಸ್ಕೊಂಡು ಜೀವನ ಮಾಡ್ಬೇಕು ಅನ್ನೋದೊಂದು ಉದ್ದೇಶದಿಂದ ಇತ್ತಾಗ ತೆಂಗಿಂದು ಅವಲಂಬಿಸ್ಬೇಕು, ಇತ್ತಾಗ ಮಾವಿಂದು ಅವಲಂಬಿಸ್ಬೇಕು, ಮತ್ತೆ ಇದನ್ನು ಅವಲಂಬಿಸ್ಬೇಕು. ಇದರಿಂದ ನಾವು ಹೆಚ್ಚಿನ ಒತ್ತಡ ಎಲ್ಲದಕ್ಕೂ ಕೊಟ್ಟಾಗ ಅನುಕೂಲ ಆಗುತ್ತೆ ಅಂತ ಭರವಸೆಯಿಂದ ಕೃಷಿ ಮಾಡಬೇಕು, ಕೃಷಿ ಜೀವನ ನಡೆಸಬೇಕು ಅನ್ನೋ ಉದ್ದೇಶದಿಂದ ಮೊದಲಿಂದ ನಮ್ಮ ಕುಟುಂಬನ ಕೃಷಿಯಿಂದ ಬಂದಿರತಕ್ಕಂದ್ರಿಂದ ಒಂದು ರೀತಿ ಸಂತೋಷವಾಗಿ ಅದು ಲಾಭ ಬರಲಿ ಲಾಸ್ ಆಗಲಿ ಏನಾಗಲಿ ಮುಣುಗ್ಬಿಟ್ಟಿದೀವಿ, ರೈತರಾಗಿ ಹುಟ್ಟಿದ್ ಬಿಟ್ಟಿದೀವಿ ಮಾಡ್ಬೇಕನ್ನೋ ಉದ್ದೇಶದಿಂದ ಮಾಡ್ತಾ ಇದೀವಿ ಸರ್. ಈಗ ನಿಮ್ ತಂದೆಯವರು ತೆಂಗು ಹಾಕಿದ್ರು, ನೀವು ನಂತರ ಮಾವು ಅಡಿಕೆ ಎಲ್ಲ ಹಾಕಿದಿರ, ಸಾಕಷ್ಟು ಬೇರೆ ಬೇರೆ ತೋಟಗಾರಿಕೆ ಬೆಳೆಗಳಿದಾವೆ. ಈಗ ದಾಳಿಂಬೆ ಹಾಕ್ತಾರೆ, ಸಪೋಟೊ ಹಾಕ್ತಾರೆ, ಬೇರೆ ಬೇರೆ ಇನ್ನು ಈರುಳ್ಳಿ ಬೆಳೀತಾರೆ, ಟೊಮೆಟೊ ಬೆಳೀತಾರೆ, ಈ ತರ ಎಲ್ಲ ಒಂದು ತೋಟಗಾರಿಕೆ ಬೆಳೆಗಳಿದ್ದಾಗ ನೀವು ಮಾವನೇ ಬೆಳಿಬೇಕಂತ ಯಾಕೆ ಆಸಕ್ತಿ ಬಂತು ಸರ್? ಮಾವನ ಯಾಕೆ ಬೆಳಿಬೇಕಂತಂದ್ರೆ ಸರ್, ಇದು ಒಂದು 5 ವರ್ಷ ಕಷ್ಟ ಬಿದ್ರೆ ನಮ್ಮನ್ನ ಲೈಫ್ ಲಾಂಗ್ ಕಾಯುತ್ತೆ ಅನ್ನೋ ಒಂದು ಭರವಸೆ ಮೇಲೆ ಆಗಿದೆ ಸರ್. ಇವತ್ತು ದಾಳಿಂಬೆ ಹಾಕ್ದನ್ಕ ಸರ್ ಕನಿಷ್ಠ 1 ವರ್ಷ ಚೆನ್ನಾಗಿ ಬರುತ್ತೆ, ಇನ್ನೊಂದು ವರ್ಷ ವೈರಸ್ ಬರುತ್ತೆ ಅಂತಾರೆ. ಆದ್ರೆ ಆ ರೈತ ಶಕ್ತಿ ಇರೋನಾದ್ರೆ ತಡ್ಕಂತಾನೆ ಸರ್. ನಾವು ಶಕ್ತಿ ಇಲ್ದವರು ಮತ್ತೆ ಸಾಲ ಮಾಡಿ ಮತ್ತೆ ಮೂಲ ಗುಂಪಾಗಿ ಮತ್ತೆ ಕೆಳಗೆ ಹೋಗ್ತೀವಿ ಕಷ್ಟ ಅನ್ನೋದು ಉದ್ದೇಶದಿಂದ ನಾನು ಮಾವು ಮತ್ತೆ ಅಡಿಕೆನ ಅವಲಂಬಿಸ್ಕೊಂಡು ಜೀವನ ಮಾಡೋಣ ಅಂತ ಉದ್ದೇಶದಿಂದ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಈಗ ಮಾವು ಅಂದ್ರೆ ಯಾರಾದ್ರೂ ನಿಮ್ಮ ಸ್ನೇಹಿತರು ಬೆಳೆದಿದ್ದ ತೋಟಗಳನ್ನ ಭೇಟಿ ಕೊಟ್ಟು ನೋಡಿ ಒಂದು ಆಸಕ್ತಿ ಬಂತ ಹೆಂಗ್ ಬಂತು? ಇಲ್ಲ ಸರ್, ಮಾವು ನಮ್ಮ ಭಾಗದಲ್ಲಿ ಯಾರು ಬೆಳೆದಿರ್ಲಿಲ್ಲ ಸರ್. ನಮಗೆ ತೋಟಗಾರಿಕೆ ಇಲಾಖೆಯಿಂದ ನಮಗೊಂದು ಮಾರ್ಗದರ್ಶನ ಕೊಟ್ರು ಸರ್. ನೀವು ನೋಡಪ್ಪ, ಸಬ್ಸಿಡಿ ಕೊಡ್ತೀವಿ ನಿಮಗೆ, ವರ್ಷಕ್ಕೆ 15,000 ರೂಪಾಯಿ ಅಮೌಂಟ್ ಕೊಡ್ತೀವಿ, ನಿಮಗೆ ಗೊಬ್ಬರ ಕೊಡ್ತೀವಿ, ಔಷಧ ಕೊಡ್ತೀವಿ, ಪ್ರತಿ ವರ್ಷ 3 ವರ್ಷ ಮೇಂಟೆನೆನ್ಸ್ ಕೊಡ್ತೀವಿ ಅಂತೇಳಿ NHM ರಾಷ್ಟ್ರೀಯ ಹಾರ್ಟಿಕಲ್ಚರ್ ಮಿಷನ್ನಿಂದ ನಾನು ಅನುದಾನ ಪಡ್ಕೊಂಡಿದ್ದೆ ಸರ್. ಆಗಿನ ಲೆಕ್ಕದಲ್ಲಿ ನನಗೆ ಕನಿಷ್ಠ ಒಂದು 30,000-40,000 ರೂಪಾಯಿ ಬಂತು ಸರ್. ಅವರಿಗೆ ನಾನು ಅದೇ ರೀತಿ ಒಳ್ಳೆ ಸಸಿಗಳನ್ನು ತಂದು, ಆಗಿನ ಕಾಲದಲ್ಲಿ ನಾನು 180 ರೂಪಾಯಿ ಒಂದು ಸಸಿ ತರಿಸಿ ರಾಜಮಂಡ್ರಿಯಿಂದ ನಾಟಿ ಮಾಡಿ ಹಾಕಿದ್ದೆ ಸರ್. ಅದರಿಂದ ಆರ್ಥಿಕವಾಗಿ ನನಗೆ ತೋಟಗಾರಿಕೆ ಇಲಾಖೆ ಸಹಾಯ ಮಾಡಿದೆ ಸರ್. ಅವ್ರು ಸಹಾಯ ಮಾಡಿದಕ್ಕೆ ನನ್ನ ಕೈಯಿಂದನೂ ಸ್ವಲ್ಪ ಹಾಕ್ಬಿಟ್ಟು ಅದನ್ನು ಅಭಿವೃದ್ಧಿ ಪಡಿಸೋಣ ಅಂತ ಜೀವನ ಮಾಡ್ತಾ ಇದೀವಿ ಸರ್. ಮಾವು ಅಂದ್ರೆ ಯಾವ ತಳಿ ಹಾಕಿದಿರಾ ಸರ್? ಎಲ್ಲ ಪೂರ್ತಿ ಬೇವಣಿಶ ಹಾಕಿದೀವಿ ಸರ್. ನಮಗೆ ಅವಾಗ ಮಾರ್ಗದರ್ಶಕರು ಇಲ್ಲ ಸರ್. ಆ ಸಮಯದಲ್ಲಿ ನಾವು ಇನ್ನೂ ಹುಡುಗಾಟದ ಜೀವನ, ತಂದೆ ಕಳ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಯಾರು ಲಾಲನೆ ಪೋಷಣೆ ಪೋಷಣೆ ಹೇಳಂತಾರಿಲ್ಲ. ಅದರಿಂದ ಆ ಟೈಮಲ್ಲಿ ನಮಗೆ ತೋಚಿದ್ದು ಏನಾದರೂ ಮಾಡಬೇಕನ್ನೋ ಉದ್ದೇಶದಿಂದ ಆಗ ಸಮಯಕ್ಕೆ ಸರಿಯಾಗಿ NHM ರಿಂದ ಅನುದಾನ ಇದೆ, ಮಾಡಿಕೊಳ್ಳ್ರಪ್ಪ ಅಂದ್ರು ಸರ್. ಅದಕ್ಕೋಸ್ಕರನೇ ಏನೇ ಆಗಲಿ ಅಂತೇಳಿ ಒಳ್ಳೆ ತಳಿ, ನೀನೆ ರಾಜಮಂಡ್ರಿಯಿಂದ ಗೋವಿಂದ ರೆಡ್ಡಿ ಅಂತೇಳಿ ಒಬ್ಬತ್ತ ಒಳ್ಳೆ ತಳಿ ಕೊಟ್ಟಿದ್ದೇನೆ ಸರ್. ಇವತ್ತಿನ ದಿನ 2-2 3-3 ಕಾಯಿಗೆ 1.5 ಕೆಜಿ ಹಂಗೆ ಬರ್ತಿದ್ದೇವೆ ಸರ್. ನಂಬರ್ 1 ಇವತ್ತಿನ ದಿನ ಚಿಕ್ಕೇರಳ್ಳಿ ಮಲಕಮೂರು ತಾಲೂಕಿನಾಗ ಶಿವನಂದಪ್ಪನ ತೋಟದ ಮಾವಿನ ಹಣ್ಣು ಅಂದ್ರೆ ಫೇಮಸ್ ಆಗಿದೆ ಸರ್. ಅದರಿಂದ ಯಾರನ್ನ ಬೇರೆಯವರು ಮಾರಾರ ಸತೆ ಶಿವನಂದಪ್ಪನ ತೋಟದ ಮಾವು ಅಂತೇಳಿ ಹೆಸರು ಬಿಟ್ಕೊಂಡೆ ಮಾಡ್ತಾ ಇದ್ದಾರೆ ಸರ್. ಅಷ್ಟು ಚೆನ್ನಾಗಿದೆ ಸರ್ ನಮ್ಮ ಹೊಲದಲ್ಲಿ ಮಾವು. ಈಗ ಮಾವಿನಲ್ಲೂ ಬೇರೆ ಬೇರೆ ಸಾಕಷ್ಟು ತಳಿಗಳಿದೆ, ತೋತಪ್ಪುರಿ ಈ ತರ ಎಲ್ಲ. ಈ ಒಂದು ತಳಿ ನಿಮ್ಗೆ ಹೆಚ್ಚು ಲಾಭದಾಯಕ ಅಂತ ಹಾಕಿದ್ರೆ ಹೆಂಗೆ? ಇಲ್ಲ ಸರ್, ಅದರಲ್ಲಿ ತಳಿ ಇರೋದು ನಾವು ಹಾಕೋಬೇಕಾದ್ರೆ ನಮಗೆ ಅಷ್ಟೊಂದು ಬುದ್ಧಿ ಶಕ್ತಿ ಇರಲಿಲ್ಲ ಸರ್. ಮಾವಿನ ಸಸಿ ಹಾಕ್ಬೇಕು, ಮಾವಿನ ಗಿಡ ಹಾಕ್ಬೇಕು, ಆ ಕಾನ್ಸೆಪ್ಟ್ ಇಂದ ಬದುಕಿದೀವಿ. ಇತ್ತೀಚೆಗೆ ಬಂದ ಮೇಲೆ ಒಳ್ಳೊಳ್ಳೆ ಮಿಯಾ ಜಾಕಿಯ ಒಳ್ಳೊಳ್ಳೆವಿದೆ ಸರ್. ಆದ್ರೆ ನಾವು ಆಗಲ್ಲಿ ನಮಗೆ ಆ ಟೈಮಲ್ಲಿ ನಮಗೆ ಮಾರ್ಗದರ್ಶಕರು ಇರಲಿಲ್ಲ ಸರ್. ನಮಗೇನು NHM ಅವ್ರು ಅಮೌಂಟ್ ಕೊಡ್ತಾರೆ, ಒಂದು ಬೆಳಿಬೇಕು, ನಾವು ಒಂದು ತೋಟ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡಿದ್ದೆ ಸರ್. ನೀವು ಹಾಕಿರೋ ತಳಿನೂ ಒಳ್ಳೆ ಚೆನ್ನಾಗಿ ಇಳುವರಿ ಬರ್ತದೆ. ನಂಬರ್ 1 ಇದೆ ಸರ್, ಚೆನ್ನಾಗಿ ಇಳುವರಿ ಇದೆ ಸರ್. ನಾನು ಇತ್ತೀಚೆಗೆ ಅದಕ್ಕೆಲ್ಲ ಪ್ರೂನಿಂಗ್ ಮಾಡಿದ್ದೀನಿ ಸರ್. ಒಬ್ಬರು ಹಾರ್ಟಿಕಲ್ಚರ್ ರಘುನಂದನ್ ಅಂತೇಳಿ ಅವ್ರು ನಮಗೆ ಸಹ ಮಾರ್ಗದರ್ಶನ ಕೊಟ್ಟು, ಅವ್ರು ನಮ್ಮ ಹಳಿಯಾಗ್ಬೇಕು ಸರ್. ಅವನು ಇತ್ತೀಚೆಗೆ ಹಾರ್ಟಿಕಲ್ಚರ್ ಮುಗಿಸ್ಕೊಂಬಂದ್ಬಿಟ್ಟು ಇಲ್ಲೇ ಚಳ್ಳಕೆರೆಯಲ್ಲಿ ಟೆಕ್ನಿಕಲ್ ಆಗಿ ವರ್ಕ್ ಮಾಡ್ತಿದ್ದೇನೆ ಸರ್. ಅವನು ಅಡಿಕೆ ಹಾಕ್ಬಿಟ್ಟಿದ್ದಾನೆ, ಅವನು ತೋಟಕ್ಕೆ ಬಂದು ಮಾವ ಈ ರೀತಿ ಮಾಡಬೇಕು, ಇದನ್ನು ಪ್ರೂನಿಂಗ್ ಆಗಬೇಕು, ಹಂಗಾದ್ರೆ ಬೆಳೆ ಬರುತ್ತೆ, ಇಲ್ಲಾಂದ್ರೆ ಗಾಳಿ ಆಡಲಿಲ್ಲದ್ರೆ ಸನ್ಸೆಟ್ ಬರಲಿಲ್ಲದ್ರೆ ಬೆಳೆ ಬರಲ್ಲ, ಅದರಿಂದ ನಾನು ಹೇಳ್ದಂಗೆ ನೀನು ಮಾಡೋ ಅನ್ನೋ ಉದ್ದೇಶದಿಂದ ಅವನು ಹೇಳ್ದಂಗೆ ಎಲ್ಲ ಪ್ರೂನಿಂಗ್ ಮಾಡಿದ್ದೀನಿ ಸರ್. ಪ್ರೂನಿಂಗ್ ಮಾಡಿದ್ದೀನಿ, ಯಾವ ಟೈಮ್ಗೆ ಏನು ಸ್ಪ್ರೇ ಮಾಡ್ಬೇಕಂತೇಳಿ ಅವನ ಹತ್ರ ತಿಳ್ಕೊಂಡಿದ್ದೀನಿ. ಮತ್ತೆ ನಮ್ಮ ICAR ತಳುಬಾಳು ಅವಿನಾಶ್ ಅವರು ಸಹ ನಮಗೆ ಕೆಲವೊಂದು ಗೈಡ್ ಮಾರ್ಗದರ್ಶನ ಕೊಟ್ಟಿದ್ದಾರೆ ಸರ್. ಈ ತರ ಸ್ಪ್ರೇ ಮಾಡ್ರಿ, ಈ ತರ ಇಳುವರಿ ಬರುತ್ತೆ, ಈ ತರ ಇಳುವರಿ ಬಂದಾಗ ಮತ್ತೆ ಇಂಥ ಕೀಟಬಾಧೆ ಬಂದಾಗ ಇಂಥ ಈ ರೀತಿಯೆಲ್ಲ ಆದಾಗ ಇಂಥ ಸ್ಪ್ರೇ ಮಾಡ್ರಿ ಅಂತೇಳಿ ನಮಗೆ ವಾಟ್ಸಪ್ ಮುಖಾಂತರ ನಾವು ಕಳಿಸಿದಾಗ ಅವರು ಇಮಿಡಿಯೇಟ್ ಆಗಿ ನನಗೆ ಮಾಹಿತಿ ಕೊಟ್ಟಿದ್ದಾರೆ ಸರ್. ಆಮೇಲೆ ಇನ್ನೊಂದು, ನಾನು FPO ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಮಲಕಮೂರು ತಾಲೂಕು ಭಾಗದಲ್ಲಿ ಚಿಕ್ಕೇರಳ್ಳಿ ಗ್ರಾಮದಿಂದ ನಾನೊಬ್ಬ ರೈತ ಉತ್ಪಾದಕ ಕಂಪ್ನಿಯಾಗ ನಿರ್ದೇಶಕನಾಗಿನೂ ಕೆಲಸ ಮಾಡ್ತಾ ಇದ್ದೀನಿ ಸರ್. ಅವರು ತರಳುಬಾಳರು ಸಂಸ್ಥೆ ಕಡೆಯಿಂದನೂ ನಾನು ಮಾರ್ಗದರ್ಶನ ತಗೊಂಡು ನಾನು ಮಾವಿಗೆ ಏನೇನು ಬೇಕು ಅದನ್ನೆಲ್ಲ ಇವತ್ತಿನ ದಿನ ಪ್ರಯತ್ನ ಪಟ್ಟು ಫಲ ತಗೊಂತ ಇದ್ದೀನಿ ಸರ್. ಒಟ್ಟು ಎಷ್ಟು ಎಕರೆಲ್ಲಿ ಹಾಕಿದ್ರೆ ಮಾವು ಸರ್? ನಮ್ದೆಲ್ಲ ಟೋಟಲ್ 3.5 ಎಕರೆಯಲ್ಲಿ ಬರುತ್ತೆ ಸರ್. ಅದು 3.5 ಎಕರೆಯಲ್ಲಿ ನಾವು ಇವಾಗ ಮಿಶ್ರ ಬೆಳೆ ಟೈಪ್ ಮಾಡ್ಕೊಂಡಿದೀವಿ ಸರ್. ಜಾಸ್ತಿ 25 ಅಡಿಗೊಂದು ನಮ್ಮ ತಂದೆಯವರು ಇದಾಕಿದ್ರು ಸರ್, ತೆಂಗು ಹಾಕಿದ್ರು. ನಾವು ಅದನ್ನು ಗ್ಯಾಪ್ ಮಾಡಿ ಸೆಂಟ್ರಲ್ಲಿ ಒಂದು ಪಾಯಿಂಟ್ ಆಫ್ ಮಾಡಿ ನಾನು 25 ಅಡಿಗೊಂದು ಮಾವು ಹಾಕೊಂಡಿದ್ದೀನಿ ಸರ್. ತೆಂಗಿನ ಮಧ್ಯದಲ್ಲೇ ಮಾವು ಹಾಕಿ? ತೆಂಗಿನ ಮಧ್ಯದಲ್ಲೇ ಮಾವು ಹಾಕಿದ್ದೀನಿ. ನಾನು ಸಪರೇಟ್ ಮಾವು ಪ್ಲಾಂಟ್ ಮಾಡಿಲ್ಲ ಸರ್, ತೆಂಗು ಪ್ಲಾಂಟು ಮಾಡಿಲ್ಲ ಸರ್. ಮಿಶ್ರ ಬೆಳೆ ಆಗಿ ತೆಂಗು ಪ್ಲಸ್ ಮಾವು ಮಾಡಿದ್ದೀನಿ ಸರ್. ಅದ್ರ ಪಾಡಿಗೆ ಅದು ಇದೆ ಸರ್, ಇದ್ರ ಪಾಡಿಗೆ ಇದೆ ಸರ್. ಇವಾಗ ದೊಡ್ಡವು ಆಗ್ತಿದಾವೆ, ಸಾಧಾರಣವಾಗಿ ಸ್ವಲ್ಪ ಇದಾವ ಸರ್, ಫ್ರೂನಿಂಗ್ ಮಾಡಿದ್ದೀವಿ, ಚೆನ್ನಾಗಿದೆ ಸರ್. ಆಮೇಲೆ ಮುಂದೆ ಒಂದು 3/4 ಎಕರೆ ಗ್ಯಾಪ್ ಇತ್ತು ಸರ್, ಅದ್ರಾಗ ನಾವು ಹತ್ತಿ ರಾಗಿ ಅದು ಇದು ಗದ್ದೆ ಅಂತ ಬೆಳೀತಿದ್ವಿ. ಅದು ಕೂಲರ್ದಿಂದ ಬಹಳ ಖರ್ಚುಗಳು ವೆಚ್ಚ ಆದಾಗ ಅದ್ರ ಉಳಿತಾಯ ಕಡಿಮೆ ಆಗ್ತಿರ್ತವೆ ಮೇಂಟೆನೆನ್ಸ್ ಮಾಡಕ್ ಹೋದಾಗ. ನಾನು ಅದು ತೆಂಗಿರೋದ್ರಾಗ ನೋಡಿ ಇವಾಗ ಅಡಿಕೆ ನಾಟಿ ಮಾಡಿದ್ದೀನಿ ಸರ್, ಒಂದು 5 ಸಸಿ ಹಾಕಿದ್ದೀನಿ ಸರ್. ಬಹಳ ಚೆನ್ನಾಗಿದೆ ಸರ್. ಇವಾಗ ನವೆಂಬರ್ ಅಲ್ಲಿ ಮಾಡಿದ್ದೀನಿ ಸರ್, ಇವತ್ತಿನ ದಿನ ಸುಮಾರು 1.5-2.5 ಅಡಿ ಹತ್ರ ಚೆನ್ನಾಗಿದೆ ಸರ್. ಈಗ ಮಾವಿನ ಸಸಿನ ರಾಜಮಂಡ್ರಿಂದ ತಗೊಂಬಂದ್ರಿ ಅಂತ ಹೇಳಿದ್ರಿ, ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ಸಿಗೋದಿಲ್ಲ ಮಾವಿನ ಸಸಿ ಸರ್? ಅಲ್ಲಿ ಕರ್ನಾಟಕದಲ್ಲಿ ಸಿಗ್ತಿತ್ತಂದ್ರೆ ಸರ್, ಧಾರವಾಡದಲ್ಲಿ ಸಿಗುತ್ತಂದ್ರೆ ಸರ್. ನಮಗೆ ಯಾರು ಅವ್ರು ಬಂದು ನಮಗೆ ತಂದು ಕೊಡ್ತೀವಿ ನೀವು ಆಕ್ರ ಅನ್ನೋ ಒಂದು ಇರಲಿಲ್ಲ ಸರ್. ಅವರು ನರ್ಸರಿ ಒಬ್ರು ಈ ಭಾಗದಾಗೆಲ್ಲ ಪೂರ್ತಿ ನಮ್ಮ ಮಳಕಮೂಡು ತಾಲೂಕಲ್ಲಿ ಕವರ್ ಮಾಡಿದ್ದಾರೆ ಸರ್. ಅವರು ನಮಗೆ ನೋಡಪ್ಪ ನಮ್ಮ ಹತ್ರ ಗಿಡ ಇರ್ತವೆ, ನಮ್ಮ ಹತ್ರ ಒಳ್ಳೆ ಜಾತಿ ಬರ್ತವೆ, 3 ವರ್ಷಕ್ಕೆ ಫಸಲು ಬರ್ತವೆ, ಅಂಥವು ಇದಾವೆ ಇಂಥವು ಇದು ಅಂತ ನಮ್ಮ ತಂದೆಯವರಿಗೆ ಅವನು ತೆಂಗು ಕೊಟ್ಟಿದ್ದೆ ಸರ್, ಬೆಪ್ಪೆ ಗಿಡ ಅಂತೇಳಿ 3 ವರ್ಷಕ್ಕೆ ಬರ್ತಾವ ಅಂತ ಕೊಟ್ಟಿದ್ದೆ ಸರ್. ಅವ್ ಬಂದು ಸರ್, ಅದರಿಂದ ಅವನು ನಮ್ಮ ತಂದೆಯವ್ರ ಕಾಲದಿಂದ ಪರಿಚಯ ಆಗಿದ್ದೆ ಸರ್. ಆ ಒಂದು ಪರಿಚಯದಿಂದ ಇವನು ಒಳ್ಳೆ ವ್ಯಕ್ತಿ ಅಂತೇಳಿ ಅವ್ರ ಹತ್ರ ನಾನು ಖರೀದಿ ಮಾಡಿದೆ ಸರ್. ಒಳ್ಳೆ ಸಸಿ ಕೊಟ್ಟಿದ್ದೆ? ಒಳ್ಳೆ ಖಂಡಿತ ಸರ್, ಒಳ್ಳೆ ಸಸಿ ಕೊಟ್ಟಿದ್ದೇನೆ ಸರ್. ಟಾಪ್ ಇದೆ ಸರ್, ಅವನು ರಾಜಮಂಡ್ರಿಯಿಂದ ಟೆಂಪೋನಾಗ ಅಕ್ಕ ಮುಂದೆಲ್ಲ ಕೊಟ್ಟು ಡೆಲಿವರಿ ಮಾಡಿದ್ದೇನೆ ಸರ್, ಒಳ್ಳೆ ಸಸಿ ಕೊಟ್ಟಿದ್ದೇನೆ ಸರ್. ಅವಾಗೆಲ್ಲ ಏನ್ ರೇಟ್ ಬಿದ್ದಿದ್ದು ಸಸಿ ಸರ್? ಅವಾಗಲೇ ನಮಗೆ 120-180 ಒಂದೊಂದು ಸಸಿ ಕೊಟ್ಟಿದ್ರು ಸರ್. ಈಗಿನ ಲೆಕ್ಕಕ್ಕೆ ಅದು ಅದು ಒಳ್ಳೆ ಅಂದ್ರೆ ನಮಗೆ ಕೊಟ್ಟಿದ್ದು ದೊಡ್ಡ ಗಿಡ ಸರ್. ಅವರು ಸುಮಾರು 1.5 ಅಡಿ ಮೇಲೆ ಇತ್ತು ಸರ್. ಒಳ್ಳೆ ಪ್ಯಾಕಿಂಗ್ ಮಾಡಿ ಅದಕ್ಕೆಲ್ಲ ದೊಡ್ಡ ಪ್ಯಾಕಿಂಗ್ ಮಾಡಿ ಚೆನ್ನಾಗಿ ಮಾಡಿ ಕೊಟ್ಟಿದ್ರು ಸರ್. ಅದಕ್ಕೆ ಬೆಲೆ ಎಷ್ಟೇ ಆಗಲಿ ನಾವು ಕೊಟ್ಟಿದ್ವಿ ಸರ್. ಈಗ ಮಾವಿನ ಸಸಿ ನಾಟಿ ಮಾಡಿದ ನಂತರ ಅದು ಹಣ್ಣು ಬಿಡ್ಲಿಕ್ಕೆ ಪ್ರಾರಂಭ ಆಗ್ಬೇಕಂದ್ರೆ ಎಷ್ಟು ವರ್ಷ ಆರೋಗ್ಯ ಮಾಡಬೇಕಾಗುತ್ತೆ ಸರ್? ಕನಿಷ್ಠ ನೋಡಿ ಸರ್, ಅವ್ರು ಕೊಟ್ಟಿರ್ತಕ್ಕಂಥ ನಮಗೆ ಸ್ವಲ್ಪ ದೊಡ್ಡ ಗಿಡ ಕೊಟ್ಟಿರೋ ಕಾರಣ ಅದು ಬಂತು ಸರ್. ಅದನ್ನ ನಾವು 2-3 ವರ್ಷ ನಾವು ಕನಿಷ್ಠ ಅದನ್ನ ನಾವು ಬೆಳೆ ತಗೊಂಡಿಲ್ಲ ಸರ್. ಕಟ್ಟಿಂಗ್ ಮಾಡಿದ್ವಿ ಸರ್, ಗಿಡ ದೊಡ್ಡದಾಗಬೇಕು, ಗಿಡ ದೊಡ್ಡದಾದಾಗ ಫಸಲು ತಗಬೇಕನ್ನೋ ಉದ್ದೇಶದಿಂದ ನಾವೆಲ್ಲ ಇದು ಮಾಡ್ತೀವಿ ಸರ್. ಅದನ್ನ ಏನು ಇದು ಮಾಡ್ದಂಗೆ ಒಂದು 3 ವರ್ಷ ಗ್ಯಾಪ್ ಬಿಟ್ಟಿ ಸರ್. ಕನಿಷ್ಠ 7-8 ವರ್ಷ ಆದ್ಮೇಲೆ ಅದು ನಮ್ಮ ದೊಡ್ಡದು ಗಿಡ ಕೊಟ್ಟಿದ್ರಿಂದ 8 ವರ್ಷದಿಂದ ನನಗೆ ಫಸಲು ಬರ್ತಾ ಇತ್ತು ಸರ್. ಚೆನ್ನಾಗಿದೆ ಸರ್. ಇವತ್ತಿನ ದಿನ ನನಗಿನ್ನ 2 ಪಟ್ಟು ಎತ್ತರ ಬೆಳೆದಿದೆ ಸರ್. ಚೆನ್ನಾಗಿದೆ ಸರ್. ಈಗ ಮಾವು ತೆಂಗು ಅಡಿಕೆ ಇವಕ್ಕೆಲ್ಲ ನೀರು ನಿರ್ವಹಣೆ ಯಾವ ರೀತಿ ಮಾಡ್ತಾ ಇದೆ ಸರ್? ನೀರಿಗೆ ನಮ್ಮ ತಂದೆಯವರು ಹಾಕ್ಸಿರೋದು ಒಂದು ಬೋರ್ ಇದೆ ಸರ್. ಈಗ ಮತ್ತೊಂದು ನಾನು ಬೋರ್ ಹಾಕ್ಸಿದ್ದೀನಿ ಸರ್. ಆದ್ರೆ ನಮ್ಮ ತಂದೆಯವರು ಹಾಕ್ಸಿರೋ ಬೋರ್ ಅಲ್ಲಿ ಇವತ್ತಿನ ದಿನ ಎಲ್ಲಕ್ಕೂ ಡ್ರಿಪ್ ವ್ಯವಸ್ಥೆ ಮಾಡಿದ್ದೀನಿ ಸರ್. ಎಲ್ಲ ಡ್ರಿಪ್ ವ್ಯವಸ್ಥೆ ಮಾಡಿದಾಗ್ಲಿಂದ ಎಲ್ಲದಕ್ಕೂ 1 ಹತ್ರ ಆಫ್ ಮಾಡಿದ್ರೆ ಇಂಟು ಎಲ್ಲ ಟಾಪ್ ಟು ಮೇಲಿಂದ ಕೆಳವರೆಗೂ ನೀರು ಆರಾಮಾಗಿ ಹೋಗ್ತಾ ಇದೆ ಸರ್. ಎಲ್ಲ ಡ್ರಿಪ್ ವ್ಯವಸ್ಥೆ ಮಾಡಿದ್ದೀನಿ ಸರ್. ನೀರು ಮೊದಲೆಲ್ಲ ಕಟ್ತಿದ್ವಿ ಸರ್, ಆದ್ರೆ ಕಟ್ಟಿದಾಗ ಮುಂದೆ ಇರ್ತಕ್ಕಂಥವು ಮಾತ್ರ ಚೆನ್ನಾಗಿರ್ತಿದ್ವಿ ಸರ್. ಕೊನೆ ಭಾಗದಲ್ಲಿ ಸ್ವಲ್ಪ ಡಲ್ ಆಗ್ತಿತ್ತು, ಅದರಿಂದ ಹುಲ್ಲು ಬಾಧೆ ನಿರ್ವಹಣೆ ಖರ್ಚು ಜಾಸ್ತಿ ಆಗತ್ತೆ ಸರ್. ಡ್ರಿಪ್ ಮಾಡ್ದಾಗ್ಲಿಂದ ನಮ್ಗೆ ಸಫಿಷಿಯಂಟ್ ನೀರಾಗಿದೆ, ಚೆನ್ನಾಗಿ ನೀರೆಲ್ಲದಕ್ಕೂ ಅನುಕೂಲ ಆಗಿದೆ ಸರ್. ಎಲ್ಲ ಗಿಡಗಳಿಗೂ ಸಮಾನವಾಗಿ ನೀರು ಹೋಗುತ್ತೊಂದು ಭರವಸೆ ಇದೆ ಸರ್. ಈಗ ರೈತರು ಚೆನ್ನಾಗಿ ಇಳುವರಿ ಬರಬೇಕಂದ್ರೆ ವರ್ಷಕ್ಕೆ ಒಂದ್ಸರಿ 2 ಸರಿ ಎಲ್ಲ ಮೇಲ್ಗೊಬ್ಬರ ಕೊಡಬೇಕಾಗುತ್ತೆ ಯಾವುದೇ ಬೆಳೆಗಳಿಗೆ ಆಗಲಿ. ನೀವೆಲ್ಲ ಈ ಮಾವು ತೆಂಗು ಅಡಿಕೆಗೆಲ್ಲ ಏನೇನು ಮೇಲ್ಗೊಬ್ಬರ ಕೊಡ್ತೀರಾ, ವರ್ಷದಲ್ಲಿ 2 ಸರಿ ಕೊಡ್ತೀರಾ ಸರ್? ನಾನು ಇವಾಗ ಪ್ರೆಸೆಂಟ್ ಆಗಿ ಮೊದಲೆಲ್ಲ ಬರೀ ಕೊಟ್ಟಿಗೆ ಗೊಬ್ಬರ ಸರ್, ದನದ ಗೊಬ್ಬರ ಬೆಳೆಸ್ತಿದ್ವಿ ಸರ್. ಪ್ರತಿಯೊಂದಕ್ಕೂ ದನದ ಗೊಬ್ಬರ ಹಾಕಿ ಮೇಂಟೈನ್ ಮಾಡಿದ್ವಿ ಸರ್. ನಾವು ಇತ್ತೀಚೆಗೆ ಏನು ಮಾಡಿದೀವಿ ಅಂದರೆ ಸರ್, ಪ್ರೂನಿಂಗ್ ಆಗಿದೆ ಸ್ವಲ್ಪ ಗಿಡ ಇದಾಗುತ್ತೆ ಅನ್ನೋ ಒಂದು ದ್ವೇಷದಿಂದ ಕೆಲವೊಂದು ಇತ್ತೀಚೆಗೆ ಸ್ವಲ್ಪ ಬಳಸಿದ್ವಿ ಸರ್. ಅತಿ ಹೆಚ್ಚಾಗಿ ಮತ್ತೆ ನಾವು ರಾಸಾಯನಿಕ ಬಳಸಿಲ್ಲ, ಆದರೆ ಕಡಿಮೆ ಪ್ರಮಾಣದಲ್ಲಿ ನಾವು ಸ್ವಲ್ಪ DAP ಮತ್ತು ಪೊಟ್ಯಾಷು ಕೆಲವೊಂದು ಐಟಮ್ ಬೇಕು ಗಿಡಗಳಿಗೆ ನಿರ್ವಹಣೆ ಇದ್ರೆ ಚೆನ್ನಾಗಿ ಅನ್ನೋ ಉದ್ದೇಶದಿಂದ ಸ್ವಲ್ಪ ರಾಸಾಯನಿಕನೂ ಬಳಸಿದ್ದೀನಿ ಸರ್. ಮೊದಲೆಲ್ಲ ನಾವು ಪೂರ್ತಿ ಆರ್ಗಾನಿಕ್ಕೆ ಮಾಡ್ತಿದ್ದೀವಿ ಸರ್. ಇವಾಗ ಮೊನ್ನೆ ಪ್ರೂನಿಂಗ್ ಮಾಡಿದಾಗ್ಲಿಂದ ನಾವು ಸ್ವಲ್ಪ ರಾಸಾಯನಿಕ DAP ಮತ್ತು ಪೊಟ್ಯಾಷನ್ನು ಬಳಸಿದ್ದೀನಿ ಸರ್. ರಾಸಾಯನಿಕ ಗೊಬ್ಬರ ಸ್ವಲ್ಪ ಪ್ರಮಾಣದಲ್ಲಿ ಕೊಟ್ಟಾಗ ಗಿಡಗಳು ಚೆನ್ನಾಗಿ ಬೆಳವಣಿಗೆ ಆಗ್ತವೆ ಮತ್ತು ಹೆಚ್ಚು ಇಳುವರಿ ಪಡೀಲಿಕ್ಕೆ ಸಾಧ್ಯ ಅಂತ. ಹೌದು ಸರ್, ನಾವು ಒಬ್ರು ಯಾರೋ ನಿರ್ದೆ ಒಬ್ಬರು ಮಾಹಿತಿ ಕೊಟ್ಟದಕ್ಕೋಸ್ಕರ ನಾನು ಇಲ್ಲಪ್ಪ ಪ್ರೆಸೆಂಟ್ ಇವು ನಿಮ್ದು ಪ್ರೂನಿಂಗ್ ಮಾಡಿದ್ರಿ, ದಯಮಾಡಿ ನೀವು ಆದಷ್ಟು ಸ್ವಲ್ಪ ಪೊಟ್ಯಾಷ್ ಮತ್ತು DAP ಕೆಲವೊಂದು ಕಾಂಪ್ಲೆಕ್ಸ್ ಗೊಬ್ಬರ ಕೊಡಿ, ಹಾಗಾದ್ರೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ಕೊಟ್ಟಿದ್ದೆ ಸರ್. ಇಷ್ಟು ದಿನವರೆಗೂ ನಾವು ರಾಸಾಯನಿಕ ಬಳಸಿರಲಿಲ್ಲ, ಮೊನ್ನೆಗೋಸ್ಕರ ಮೊನ್ನೆ ಬೆಳೆಸಿದ್ದೆ, ಇಷ್ಟು ದಿನ ದನದ ಗೊಬ್ಬರ ಕೊಟ್ಟಿಗೆ ಗೊಬ್ಬರನೇ ಬಳಸ್ತಿದ್ದೀವಿ ಸರ್. ಇತ್ತೀಚೆಗೆ ಯಾವುದೇ ರೈತರನ್ನು ಕೇಳಿದ್ರು ಯಾವುದೇ ಬೆಳೆ ತೆಗಲಿಕ್ಕೆ ಹೊರಟ್ರು ಕೀಟ ರೋಗಗಳ ಬಾಧೆ ಸಾಕಷ್ಟು ಕಾಡುತ್ತೆ ರೈತರನ್ನ. ಈ ಮಾವು ತೆಂಗು ಈ ತರ ಬೆಳೆಗಳಿಗೆಲ್ಲ ಯಾವ ತರ ಕೀಟ ಮತ್ತು ರೋಗಗಳು ಕಂಡು ಬರ್ತದೆ? ತೆಂಗಿಗೆ ಬಂದು ಒಂಥರ ರೆಕ್ಕೆ ಹುಳದು ಕೀಟ ಬರ್ತದೆ ಸರ್, ಅದು ಸುಳಿ ಕೊಯ್ತಿರ್ತದೆ. ಆ ಸುಳಿ ಕಡ್ದಾಗ ಅದು ಪೂರ್ತಿ ಒಂಥರ ಸುಳಿ ಸುಳಿನೇ ಒಣಗೋಗಿ ಕೆಳಗಿದಾಗುತ್ತೆ ಸರ್. ಆಮೇಲೆ ತೆಂಗು ಸತ್ತೆ ಒಂಥರ ಕಾಯೆಲ್ಲ ಕಪ್ಪಾಗೋದು ಬರ್ತದೆ ಸರ್, ಒಂಥರ ರೋಗ ಬರ್ತದೆ ಸರ್. ಅದನ್ನು ತಡೆಗಟ್ಟಬೇಕಂದ್ರೆ ನಾವು ಅದಕ್ಕೇನಿಲ್ಲ ಸರ್, ಕೆಲವರು ಇತ್ತೀಚೆಗೆ ನಾನು ನೋಡಿರೋ ಪ್ರಕಾರ ಅದನ್ನ ಆಯುರ್ವೇದದಲ್ಲೇ ಒಂದು ರೀತಿ ಇದು ಮಾಡಿ ಕಮ್ಮಿ ಮಾಡೋ ಒಂದು ವ್ಯವಸ್ಥೆ ತೋರಿಸಿದ್ದಾರೆ ಸರ್. ಅದನ್ನು ಪ್ರಯೋಗ ಮಾಡಿಲ್ಲ ಸರ್, ಸ್ವಲ್ಪ ದಿನ ಆದ್ಮೇಲೆ ಅದನ್ನು ಪ್ರಯೋಗ ಮಾಡ್ತೀವಿ, ಆಮೇಲೆ ಅದು ಕೀಟಬಾಧೆನ ಕಮ್ಮಿ ಮಾಡ್ತೀವಿ. ಇವಾಗ ಕೀಟಬಾಧೆ ಕನಿಷ್ಠ ತೆಂಗುಗೂ ಇದೆ ಸರ್, ಮಾವುಗೂ ಇದೆ ಸರ್, ಎಲ್ಲದಕ್ಕೂ ಸ್ಪ್ರೇ ಮಾಡ್ಕೋಬೇಕು. ಆದ್ರೆ ತೆಂಗಿಗೆ ಸ್ಪ್ರೇ ಮಾಡಿಲ್ಲ ಸರ್ ನಾವು. ಅದನ್ನ ಹೆಂಗ್ ಮಾಡ್ತೀವಿ ಅಂದ್ರೆ ಅತಿ ಹೆಚ್ಚಾಗಿ ನೀರು ಚೆನ್ನಾಗಿ ಕೊಟ್ಟು ಅಷ್ಟಿಷ್ಟು ಗೊಬ್ಬರ ಹಾಕಿ ಮೇಂಟೈನ್ ಮಾಡಿದಾಗ ಅದು ಆಟೋಮೆಟಿಕ್ ಆಗಿ ಅದ್ರ ಫಲವತ್ತೆ ಮೇಲೆ ಅದು ಬರುತ್ತಾ ಇದೆ ಸರ್. ಈಗ ಮಾವು ಆಲೆ ಚೆನ್ನಾಗಿ ಕಾಯಿ ಬಿಡ್ಲಿಕ್ಕೆ ಹಣ್ಣು ಬಿಡ್ಲಿಕ್ಕೆ ಎಲ್ಲ ಪ್ರಾರಂಭ ಆಗಿದಾವ? ಹ್ಞೂ ಸರ್, ಇವಾಗ ನಾನು ನೋಡಿ ಸರ್ ಆಲ್ರೆಡಿ ಇವಾಗ ನಾನು ತಗೊಂತ ಇದ್ದೀನಿ ಸರ್. ಇವಾಗ ನಾನು ಒಂದು ಹೋದ ವರ್ಷ 100,000 ರೂಪಾಯಿ ಕೊಟ್ಟಿದ್ದೀನಿ ಸರ್. ಆದರೆ ನಾವು ಹೆಂಗೆ ಮಾಡ್ತೀವಿ ಸರ್ ಅಂದರೆ ನಾವು ಇನ್ನೊಬ್ರು ಗೇಣಿ ಕೊಟ್ಟಿರ್ತೀವಿ ಸರ್. ನಾವು ಮಾಡೋ ಆಗದ ಒಂದು ಕಾರಣಕ್ಕೆ ಗೇಣಿ ಕೊಟ್ಟು ಪ್ರೆಸೆಂಟ್ ಫಸಲು ತಗೊಂತ ಇದ್ದೀನಿ ಸರ್ ನಾನು. ಆದರೆ ಸರ್ ಕಳೆದ ವರ್ಷ ಭಾಳ ಅನ್ಯಾಯದ ಬೆಳೆ ಆಯ್ತು ಸರ್. ಮಾವಿಗೆ ಎಲ್ಲಿ ಅಸಲು ಏನೂ ಕಾಯಿಲ್ಲ ಸರ್. ಇದೊಂಥರ ವಾತಾವರಣದ ಮೇಲೆ ವೆದರ್ ಬೇಸ್ಡ್ ಕ್ರಾಪ್ ಆಗಿರೋದ್ರಿಂದ ಇದು ಯಾವ ಟೈಮಲ್ಲಿ ಏನಾಗುತ್ತೋ ಏನಿಲ್ಲ ಅಂಬೋದೇ ಗೊತ್ತಿಲ್ಲ ಸರ್. ಯಾಕಂದರೆ ಒಂದೊಂದು ಸರಿ ಚೆನ್ನಾಗಿ ಬೆಳೆ ಬಂದ್ಬಿಡುತ್ತೆ ಸರ್, ಅಪ್ಪಿ ತಪ್ಪಿ ಅಲ್ಲಿ ಕಲ್ಲು ಮಳೆ ಬಿದ್ದುಬಿಟ್ರೆ ಎಲ್ಲ ಲಕ್ಷಣ ಆಗ್ಬಿಡುತ್ತೆ ಸರ್. ಕೈಗೆ ಬಂದಿರೋ ತೊತ್ತು ಬಾಯಿಗೆ ಬರ್ದಂಗೆ ಆಗ್ಬಿಡುತ್ತೆ. ಒಂಥರ ಲಾಟ್ರಿ ಇದ್ದಂಗೆ ಸರ್ ಮಾವು. ಆದ್ರೂ ಬಂದರು ಸರ್ ನಾವು ಜೀವನ ಮಾಡ್ತಾ ಇದ್ದೀವಿ, ಹಾಕಿದೀವ ಬಂದ್ರೆ ಸುಧಾರಿಸ್ಕೋಬೇಕು, ಹೋದ್ರೆ ಪರಮಾತ್ಮ ನೀನು ಅಂತಕೊಂಡು ಜೀವನ ಮಾಡ್ಬೇಕು ಸರ್. ಈಗ ಹವಾಮಾನ ವೈಪರೀತ್ಯದಿಂದ ಒಂದೊಂದ್ಸರಿ ಲಾಸ್ ಒಂದ್ಸರಿ ಲಾಭ ಕಂಡು ಬರುತ್ತೆ ಅಂತ ಹೇಳ್ತಿರಲ್ಲ, ಈಗ ಬೆಳೆ ವಿಮೆ ಅಂತ ಮಾಡಿಸ್ಬೇಕಾಗ್ತದೆ ಪ್ರಧಾನಮಂತ್ರಿ ಫಸಲ್ ಬೆಳೆ ವಿಮೆ ಅಂತ ಪ್ರತಿ ವರ್ಷ ಈ ತರ ತೋಟಗಾರಿಕೆ ಬೆಳೆಗಳಿಗೆ ಯಾವ್ದೇ ರೀತಿ ಬೆಳೆ ವಿಮೆ ಮಾಡಿಸ್ತಾ ಇಲ್ಲ ನೀವು? ಹೌದು ಸರ್, ನಾನು ಮಾಡಿಸಿದ್ದೀನಿ ಸರ್. ನಾನು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಿಂದ ಇನ್ಶೂರೆನ್ಸ್ ಕಟ್ಟಿದ್ದೀನಿ ಸರ್. ನನಗೆ ಒಂದು ಸರಿ 30,000 ಬಂತು ಸರ್, ಒಂದು ಸರಿ 25,000 ಬಂತು ಸರ್, ಮೊನ್ನೆ 18,000 ಕೊಟ್ಟರು ಸರ್. ನಾನು 4 ವರ್ಷದಿಂದ ಇನ್ಶೂರೆನ್ಸ್ ಕಟ್ತಾ ಇದ್ದೀನಿ ಸರ್. ನನಗೆ ಇನ್ಶೂರೆನ್ಸ್ ಬಂದಿದೆ ಸರ್. ನನಗೆ ಪ್ರತಿ ವರ್ಷ ಈ ವರ್ಷ ಕಟ್ಟಿದರೆ ಮುಂದಿನ ವರ್ಷ ಬರುತ್ತೆ ಸರ್. ಅದು ಕಟ್ಟಿದ ವರ್ಷನೇ ಬರಲ್ಲ ಸರ್, ನಾನು ತೊಗೊಂಡಿದ್ದೀನಿ ಸರ್. ಪರಿಹಾರ ನಷ್ಟ ಆಗಿ ಒಂದು 20% ತೊಗೊಂಡಿದ್ದೀನಿ ಸರ್. ಹೇಳ್ದಂಗೆ ನೋಡ್ರಿ, ಇನ್ಶೂರೆನ್ಸ್ ಕಟ್ಟೋತಿ ನಿಮ್ಗೆ ಎಷ್ಟೊಂದು ಕೈ ಹಿಡಿತು, ಸಾಕಷ್ಟು ಜನ ರೈತರು ಕಟ್ಟೋದಿಲ್ಲ. ಈ ಬೆಳೆ ವಿಮೆ ಮಾಡಿಸೋದ್ರೆ ಎಷ್ಟು ಅನುಕೂಲ ಅಂತ ಹೇಳ್ತಾರೆ ರೈತರಿಗೆ? ಸರ್, ಬೆಳೆ ವಿಮೆಯಿಂದ ಬಹಳ ಅನುಕೂಲ ಇದೆ ಸರ್. ಯಾಕಂದ್ರೆ ನಾವೇನು ಹಾಕಿರ್ಲಿ ಖರ್ಚು ಹಾಕಿರ್ಲಿ ಅಪ್ಪಿ ತಪ್ಪಿ ನಮ್ದು ಲಕ್ಷಣ ಆಯ್ತು ಅಂದ್ರೆ ಆಟೋಮೆಟಿಕ್ ಆಗಿ ನಮ್ಮ ಅಕೌಂಟಿಗೆ ದುಡ್ಡು ಬೀಳ್ತದೆ ಸರ್. ಅದರಿಂದ ನನಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಏನಿದೆ ಸರ್ ಬಹಳ ಅನುಕೂಲ ಇದೆ ಸರ್. ರೈತರು ಪ್ರತಿಯೊಬ್ಬ ರೈತರು ಆದಷ್ಟು ಇದಕ್ಕೆ ಹೆಚ್ಚಿನ ಒತ್ತಡ ಕೊಟ್ಟು ಅವ್ರು ಏನೇ ಬೆಳೆ ಬೆಳೆದಿರಲಿ ಸರ್ ಅದಕ್ಕೆ ಅವರು ಹೆಚ್ಚಿನದಾಗಿ ಒತ್ತು ಕೊಟ್ಟು ದಯಮಾಡಿ ಅದು ಬರೆದಿರ್ತಕ್ಕಂಥ ಕಂತು ಕಟ್ಟಿದರೆ ಅವ್ರ ಜೀವನ ಅನುಕೂಲ ಆಗುತ್ತೆ ಸರ್. ಸೊ ಅದೃಷ್ಟವಶಾತ್ ಬೆಳೆ ಲಾಸ್ ಆಯ್ತು ಅಂದ್ರೆ ಆಟೋಮೆಟಿಕ್ ಆಗಿ ದುಡ್ಡು ಬರುತ್ತೆ. ಕೆಲವೊಂದು ಸರಿ ಆಟೋಮೆಟಿಕ್ ಬೆಳೆ ಚೆನ್ನಾಗಿದ್ರೆ ಹೋದ್ರೆ ಹೋಗ್ಲಿ ಅಂತೇಳಿ ಒಂದು 4,000 5,000 ಹೋದ್ರೂ ಮನುಷ್ಯ ಅದಕ್ಕೆ ತಲೆಗಟ್ಬಿಡ್ ಸರ್, ಬಂದರೆ 1,000 ರೂಪಾಯಿ ಬರುತ್ತೆ. ಅದರಿಂದ ನನ್ನ ಪ್ರಕಾರ ಎಲ್ಲ ರೈತರು ಆದಷ್ಟು ಪ್ರತಿಯೊಬ್ಬರು ಇನ್ಶೂರೆನ್ಸ್ ಕಟ್ಟೋದ್ರಿಂದ ಭಾಳ ಉತ್ತಮ ಅಂತ ನನಗೆ ಅನ್ಸುತ್ತೆ ಸರ್. ಈಗ ಮಾವು ಬೆಳೆ ಬಂದಾಗ ಕೇಣಿ ಅಥವಾ ಕಾಂಟ್ರಾಕ್ಟ್ ಕೊಡ್ತೀವಿ ಅಂತಂದ್ರೆ ಯಾಕೆ ನೀವೇ ಕಿತ್ತು ಅದನ್ನೆಲ್ಲ ಹಣ್ಣು ಮಾರಾಟ ಮಾಡ್ಲಿಕ್ಕೆ ಆಗಲ್ವಾ ಅಂತೀರ? ಹೌದು ಸರ್, ಅದು ಒಂದು ಕರೆಕ್ಟ್ ಸರ್. ನಾವು ಮಾಡಿದ್ರೆ 1-2 ತ್ರಿಬಲ್ ತಗೋಬೋದು ಸರ್, ಖಂಡಿತ ಇದೆ ಸರ್. ಇಲ್ಲ ಹೆಂಗಾಯ್ತು ಅಂದ್ರೆ ಸರ್ ಅದೊಂದು ಸ್ವಲ್ಪ ನಮ್ಗೆ ಐಡಿಯಾ ಇಲ್ಲ ಸರ್. ನಮ್ಮ ಮನೆಯಲ್ಲಿ ನಾವು ಸ್ವಲ್ಪ ಕಡಿಮೆ ಸದಸ್ಯರು ಇರೋದು ಬರೋದ್ರಿಂದ ನಾವು ಲೇಬರ್ ಮೇಲೆ ಇದಾಗ್ಬೇಕು ಸರ್. ಅದರಿಂದ ನಾವು ಅದನ್ನು ಆರ್ಗ್ಯಾನಿಕ್ ಆಗಿ ಮಾರಾಟ ಮಾಡಿ ಲಾಭ ತಗೊಂಡು ಮಾಡಿದ್ರೆ ಭಾಳ ಉತ್ತಮ ಇದೆ ಸರ್. ಆದ್ರೂ ಸಹ 1-2 ವರ್ಷ ನಾವು ನೋಡಿದ್ವಿ ಸರ್, ಮಾಡ್ತಿದ್ದೀವಿ ಸರ್. ಕೆಲವೊಂದು ನಾವೇ ಮನೆಗೆ ಸ್ವಲ್ಪ ಪ್ರಾಬ್ಲಮ್ ಇದ್ರಿಂದ ಸ್ವಲ್ಪ ಬಂದಷ್ಟು ಬರಲಿ ಬಿಡು ಅಂತ ಕೇಣಿ ಕೊಟ್ಟಿದ್ದೀವಿ ಸರ್. ಇನ್ನು ಮುಂದಿನ ದಿನದಲ್ಲಿ ನಾನು ಆದಷ್ಟು ಕೇಣಿ ಕೊಡ್ದಂಗೆ ಆದಷ್ಟು ನಾನೇ ಮಾಡ್ಬೇಕಂತ ಪ್ರಯತ್ನ ಪಡ್ತೀನಿ ಸರ್. ಈಗ ನಾವು ಈ ಕೇಣಿ ಕಾಂಟ್ರಾಕ್ಟ್ ಕೊಟ್ಟಾಗ ಏನಾಗುತ್ತಂದ್ರೆ ಮಧ್ಯವರ್ತಿಗಳಿಗೆ ಲಾಭ ಜಾಸ್ತಿ ಆಗುತ್ತೆ, ನಾವು ವರ್ಷ ಎಲ್ಲ ಕಷ್ಟಪಟ್ಟು ಬೆಳೆದಿರ್ತೀವಿ ನಮಗೆ ಲಾಭ ಬರೋದಿಲ್ಲ ಅಂತೀರ? ಹೌದು ಸರ್, ಅದು ನೀವು ಹೇಳಿದ್ದು 100-100 ಸತ್ಯವಾದ ಮಾತು ಸರ್. ಬೆಳೆದವನಿಗೆ ಏನು ಸಿಗಲ್ಲ ಸರ್, ಮಾರ್ದವನಿಗೆ ಸಿಗುತ್ತೆ. ಅದು ಖಂಡಿತ ಹಂಗೆ ಆಗುತ್ತೆ ಸರ್. ನಮ್ಗೆ ಏನಾಗಿದೆ ಅಂದ್ರೆ ಸರ್ ನಾವು ಸ್ವಲ್ಪ ಕುಟುಂಬ ಸದಸ್ಯರು ಕಡಿಮೆ ಇದೀವಿ ಸರ್. ಅದರಿಂದ ಸ್ವಲ್ಪ ಸಾಧಕ ಬಾಧಕಗಳು ನೋಡಲಾರ್ದ ಅದಕ್ಕೋಸ್ಕರ ಕೇಳಿ ಕೊಟ್ಟಿದ್ವಿ ಸರ್. ಮುಂದಿನ ದಿನಗಳಲ್ಲಿ ಅದನ್ನು ಕಟ್ ಮಾಡಿ ನಾವೇ ಮಾಡ್ಬೇಕಂತ ಒಂದು ಪ್ಲಾನ್ ಇದೆ ಸರ್. ಎಫ್ ಪಿ ಒ ಮುಖಾಂತರನೇ ಇದನ್ನ ಕೊಟ್ಬಿಟ್ಟು ಇದು ಮಾಡಿ ಎಫ್ ಪಿ ಒಗಳಿಗೆ ಲಿಂಕ್ ಕೊಡ್ಬೇಕನ್ನೋ ಉದ್ದೇಶನೂ ಇದೆ ಸರ್ ಪ್ಲಾನು. ಸೊ ಪ್ರೋಸೆಸ್ ಸ್ವಲ್ಪ ಲೇಟ್ ಆಗ್ತಿದೆ ಸರ್. ಮುಂದಿನ ತೀರ್ಮಾನಗಳಲ್ಲಿ ನಾವೇ ಏನಾನ ಮಾಡೋಣ, ಅದರಿಂದ ಏನೇ ಬಂದ್ರೆ ಲಾಭ ನಾವೇ ತಗೋಬೇಕನ್ನೋ ಒಂದು ಉದ್ದೇಶ ಅಂತ ಇದೆ ಸರ್ ನನಗೆ. ಈಗ ಒಟ್ಟು ಎಷ್ಟು ಗಿಡ ಇದಾವೆ ನಿಮ್ಮ ಮಾವಿನ ಸರ್? ನಾನು 120 ಗಿಡ ಇದಾವೆ. 120 ಗಿಡ ಇದಾವೆ ಸರ್. ಒಂದೊಂದು ಗಿಡದಲ್ಲಿ ಎಷ್ಟೆಷ್ಟು ಕೆಜಿ ವರೆಗೆ ಇಳುವರಿ ನಿರೀಕ್ಷೆ ಮಾಡ್ತಾ ಇದ್ರೆ? ಸರ್ ಕನಿಷ್ಠ ನೋಡಿ ಸರ್, ನಮ್ಮ ಪ್ರಕಾರ ಒಂದು ಗಿಡದಲ್ಲಿ ಈಗ ಪ್ರೆಸೆಂಟ್ ಒಂದು ಕ್ವಿಂಟಲ್ ಒಂದೂವರೆ ಕ್ವಿಂಟಲ್ ಮೇಲೆ ಆಗುತ್ತೆ ಸರ್ ಪ್ರೆಸೆಂಟ್. ಒಳ್ಳೆ ಫಸಲು ಬರ್ತದೆ ಸರ್, ಚೆನ್ನಾಗಿ ಇಳುವರಿ ಬರುತ್ತೆ ಸರ್. ನಾವು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಆಗ್ಬಿಡುತ್ತೆ ಸರ್. ಅದು ಕಾನ್ಸೆಪ್ಟ್ ಹೆಂಗಾಗುತ್ತೆ ಅಂದ್ರೆ ಸರ್, ನೋಡ್ತಿದ್ದಂಗೆ ಗಿಡಗಳು ಎಷ್ಟು ಬಾಕ್ಸ್ ಆಗ್ಬಿಡ್ತಾವೆ ಗೊತ್ತಾಗಲ್ಲ ಸರ್. ಆ ರೀತಿ ನಾವು ಬರೋ ಬಾಕ್ಸ್ ಲೆಕ್ಕದಲ್ಲೇ ನೋಡಿದ್ದೀನಿ ಸರ್, ತೂಕ ಮಾಡಿ ಅಂತ ಅನ್ಕೊಂಡಿಲ್ಲ ಸರ್. ಬಟ್ ಮೂರಕ್ಕೆ ಎರಡಕ್ಕೆ ಒಂದು ಕೆಜಿ ಬರುತ್ತೆ ಸರ್. ಅದಂತೂ ನಾನು ಹೇಳ್ತೀನಿ ಸರ್, ಒಂದು ಮಾವು ಸೈಜ್ ಬಹಳ ಸೈಜ್ ಇದೆ ಸರ್, ಟಾಪ್ ಗ್ರೇಡ್. ಈಗ ನೀವು ಕೇಣಿ ಕಾಂಟ್ರಾಕ್ಟ್ ಅಂದ್ರೆ ಕ್ವಿಂಟಲ್ ಗಟ್ಟಲೆ ಕೊಡ್ತೀರಾ ಅಥವಾ ಈ ತೋಟ 120 ಗಿಡನು ಒಂದೇ ಸರಿ ವರ್ಷಕ್ಕೆ ಎಷ್ಟು ಕೊಡ್ಬೇಕಂತ ಮಾತಾಡ್ತೀರಾ ಸರ್? ಕೇಣಿ ಕಾಂಟ್ರಾಕ್ಟ್ ಅಂದ್ರೆ ಇವಾಗ ಕೆಲವೊಂದ್ ಸರಿ ಹಣ್ಣು ಬಿಟ್ಟಾಗ ಬಂದು ವ್ಯಾಪಾರ ಮಾಡ್ತಾರೆ ಸರ್ ಕೆಲವರು ಕಾಂಟ್ರಾಕ್ಟ್. ನಾವು ಇತ್ತೀಚೆಗೆ ಈಗ ಹೊಸದಾಗಿ ಹೂವಿನ ಮೇಲೆ ಬಂದು ವ್ಯಾಪಾರ ಮಾಡಿದ್ದಾರೆ ಸರ್. ಹೂವಿನ ಮೇಲೆ ವ್ಯಾಪಾರ ಮಾಡಿದ್ರು ಈ ಬಿಸಿಲು ಬೇರೆ ಭಯಂಕರ ಇದೆ ಸರ್, ಹೆಂಗಾಗುತ್ತೆ ಏನಾಗುತ್ತೆ, ಒಂದು ಬಂದ್ರು ಬರ್ಬೋದು ಹೋದ್ರು ಹೋಗ್ಬೋದು ಅಂತೇಳಿ ಆ ಉದ್ದೇಶದಿಂದ ಇತ್ತೀಚೆಗೆ ಕೆಲವರೆಲ್ಲ ಹೂವಿನ ಮೇಲೆ ಬಂದಿದ್ದಾರೆ ಸರ್, ನೋಡೋಣ ಅಂತ ನಾನು ವೆಯ್ಟ್ ಮಾಡ್ತಿದ್ದೀನಿ ಸರ್. ನಾವು ಅವ್ರು ಕೊಟ್ಟಾಗ ಕೇಳಿದ್ದು ಅವ್ರಿಗೆ ಹೆಂಗಾಗುತ್ತೆ ಅಂದ್ರೆ ಸರ್, ಅವರು ಆದಷ್ಟು ಕಾಯಿ ಬಂದಲ್ಲೇ ಬರ್ತಾರೆ ಸರ್ ಅವ್ರು ಪರ್ಚೇಸ್ ಮಾಡಕ್ಕೆ, ಇದಿಷ್ಟು ಫಸಲು ಇದೆ ಇಷ್ಟು ಆಗುತ್ತೆ ಅಂತೇಳಿ. ಅವ್ರು ನಾವೇನ್ ಮಾಡ್ತೀವಿ ಸರ್, ಕನಿಷ್ಠ ಒಂದು ಗಿಡಕ್ಕೆ ಆವರೇಜ್ 1,000-2,000 ರೂಪಾಯಿ ಟಾರ್ಗೆಟ್ ಹಾಕೊಂತೀವಿ ಸರ್. 1,200,000-2,400,000 ರೂಪಾಯಿ ಮಾಡ್ಬೇಕಿದ್ರಾಗೆ ನನ್ನ ಲೆಕ್ಕದಾಗ ಅಂತೇಳಿ ನಾವು ಲೆಕ್ಕ ಮಾಡ್ಕೊಂತೀವಿ ಸರ್. ಆದ್ರೆ ಕೇಳಿದಾರ ಅಷ್ಟಕ್ಕೊಂದು ಕೊಡೋದಿಲ್ಲ ಸರ್, ಅವರು ಲಾಸ್ಟ್ಗೆ 1,000 ರೂಪಾಯಿ ಲೆಕ್ಕದೇನೆ ತೋರಿಸ್ತಾರೆ ಸರ್ ಅವರು. ಅದರಿಂದ 1,000 ರೂಪಾಯಿ ಕಟ್ಕೊಂಡ್ರು 120,000 ಆಗ್ಬೋದು ಅಂತ ನನ್ನ ವ್ಯಯ ಸರ್. ಕಳೆದ ವರ್ಷ ಎಷ್ಟು ಕೊಟ್ಟಿದ್ರು ಕಾಂಟ್ರಾಕ್ಟ್? ಕಳೆದ ವರ್ಷ ಖಂಡಿತ ಬಹಳ ಕಡಿಮೆ ಸರ್, ಬೆಳೆನೇ ಇರಲಿಲ್ಲ ನಮಗೆ ಮಾವು, ಅದಕ್ಕೋಸ್ಕರನೇ ಬಹಳ ಕಡಿಮೆ ಸರ್. ಆಚೆ ವರ್ಷ 80,000 ಕೊಟ್ಟಿದ್ದೀವಿ ಸರ್, ಅದಕ್ಕಿಂತ ಮುಂಚೆ 40,000 ಕೊಟ್ಟಿದ್ದೀವಿ ಸರ್, ಹೋದ ವರ್ಷ ಬರೀ 25,000 ಕೊಟ್ಟಿದ್ದೀವಿ ಸರ್. ಬಹಳ ಲಾಸ್ ಸರ್, ಅಂದ್ರೆ ಇಳುವರಿ ಇರಲಿಲ್ಲ ಸರ್, ಬೆಳೆ ಬಂದಿಲ್ಲ, ಅದಕ್ಕೆ ಕಡಿಮೆ ಆಯ್ತು ಸರ್. ಅದು ಈ ವರ್ಷ ಯಾವ ರೀತಿ ಕಾಣ್ತಾ ಇದೆ? ಈ ವರ್ಷ ಬಹಳ ಚೆನ್ನಾಗಿ ಬಂದಿದೆ ಸರ್, ಬಹಳ ಚೆನ್ನಾಗಿ ಬಂದಿದೆ. ಈ ಬಿಸಿಲು ಹಿಂಗಿದೆ, ಏನಾಗುತ್ತೆ ಏನಾಗಿಲ್ಲ ಅಂತ ಭರವಸೆ ಮೇಲೆ ಇದೀವಿ ಸರ್, ಕಾಯ್ತಾ ಇದೀವಿ ಸರ್ ಏನಾಗ್ಬೋದು ಏನಾಗ್ಬೋದು ಅಂತ. ನನ್ನ ಪ್ರಕಾರ ಈ ವರ್ಷ 100,000 ಮೇಲೆ ಆಗ್ಬೋದು ಸರ್, ಬೆಳೆ ಬಂದ್ರೆ ಅವರೇಜ್ ಆಗಿ ಕೊಟ್ರು ಅಂತ ನನಗೆ ಅನಿಸುತ್ತೆ ಸರ್. ಈ ವರ್ಷ ಇನ್ನೂ ಕಾಂಟ್ರಾಕ್ಟ್ ಕೊಟ್ಟಿಲ್ಲ? ಇನ್ನ ಕೊಟ್ಟಿಲ್ಲ ಸರ್, ಕೊಡ್ಬೇಕಂತ ಪ್ರಯತ್ನ ಇದೆ ಸರ್, ನೋಡ್ತೀನಿ ಸರ್. ನಾನೇ ಸರ್ ಹೋದ್ರೆ ಮಾಡ್ತೀನಿ, ಇಲ್ಲಾಂದ್ರೆ ನನಗಾಗಿ ಸೂಟೇಬಲ್ ನನ್ನ ಅಮೌಂಟ್ಗೆ ರೆಡಿ ಆದ್ರೆ ಅವ್ರಿಗೊಂದು ಇದು ವ್ಯವಸ್ಥೆ ಮಾಡೋಣ ಅಂತ ಇದ್ದೀನಿ ಸರ್. ಈಗ 1,00,000-1,20,000 ರೂಪಾಯಿ ಒಂದ್ ವರ್ಷಕ್ಕೆ ಕಾಂಟ್ರಾಕ್ಟ್ ಕೊಟ್ರೆ ಒಂದ್ ವರ್ಷ ಪೂರ್ತಿ ನೀವು ಅದಕ್ಕೆಲ್ಲ ಎಷ್ಟು ಖರ್ಚು ಮಾಡಿರ್ತೀರ ಸರ್? ಅದಕ್ಕೆ ನೋಡಿ ಸರ್, ನಾನು ಮೊನ್ನೆ ಮಾತ್ರ ಪ್ರೂನಿಂಗ್ ಮಾಡಕ್ ಮಾತ್ರ ಖರ್ಚು ಮಾಡಿದ್ದೀನಿ. ಇಷ್ಟು ದಿನ ಬರೀ ನೀರು ಕೊಡ್ತಿದ್ದೆ, ಕೊಟ್ಟಿಗೆ ಗೊಬ್ಬರ ಕೊಡ್ತಿದ್ದೆ, ಅಷ್ಟು ಬಿಟ್ಟರೆ ನಾನು ಏನು ಮಾಡ್ತಿರ್ಲಿಲ್ಲ. ಕೆಲವೊಂದು ಸ್ಪ್ರೇ ಅಂತೂ ಮಾಡಲೇಬೇಕು ಸರ್, ಇಲ್ಲಾಂದ್ರೆ ಬೆಳೆ ಬರಲ್ಲ. ಸ್ಪ್ರೇ ಮಾಡಿದಾಗೆ ಮತ್ತೆ ಒಳ್ಳೆ ಟೆಕ್ನಿಷಿಯನ್ ಕೇಳ್ಬಿಟ್ಟು ನಾವು ಸ್ಪ್ರೇ ಮಾಡ್ತಿದ್ದೀವಿ ಸರ್. ನಾನು ಏನು ನಿರ್ವಹಣೆ ಏನಿಲ್ಲ ಸರ್, ಗೊಬ್ಬರ ನೀರು ಅಷ್ಟು ಬಿಟ್ಟರೆ ನಾನು ಹೆಚ್ಚಿನದಾಗಿ ಅದಕ್ಕೇನು ಕೊಟ್ಟಿಲ್ಲ ಸರ್. ಅದರಿಂದ ಇದೊಂಥರ ಲಾಟ್ರಿ ಬೆಳೆ ಸರ್, ತಗೊಂಬಿಟ್ರೆ ಚೆನ್ನಾಗಿ ತಗೊಂಬಿಡ್ತೀವಿ, ಹೋಗ್ಬಿಟ್ರೆ ಹೋಗ್ಬಿಡ್ತೇವೆ ಸರ್. ಅಂದರೆ ನಮ್ಮ ಈ ಮೊಣಕಾಲ್ಮೂರು, ಚಳ್ಳಕೆರೆ, ಚಿತ್ರದುರ್ಗ ಇದೆಲ್ಲ ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ ಈ ಬೆಳೆ ಯಶಸ್ವಿಯಾಗಿ ಬೆಳಿಬೋದು ಅಂತೀರ ರೈತ? ಖಂಡಿತ ಸರ್, ಮಾವಿಗೇನು ತೊಂದರೆ ಇಲ್ಲ ಸರ್ ನಮ್ಮ ಮೊಳಕಾಲ್ಮೂರು ತಾಲೂಕಲ್ಲಿ. ಮಾವಿಗೆ ತೆಂಗಿಗೇನು ತೊಂದರೆ ಇಲ್ಲ ಸರ್, ತೆಂಗಿಗೆ ನೀರು ಕೊಟ್ಟಂಗೆಲ್ಲ ಬೆಳೆ ಬರುತ್ತೆ ಸರ್. ತೆಂಗಿಗೂ ಮಾವಿಗೇನು ತೊಂದರೆ ಇಲ್ಲ ಸರ್, ಮಾವಿಗೆ ಕನಿಷ್ಠ ನೀರು ಕಮ್ಮಿ ಇದ್ರೆ ನಡೆಯುತ್ತೆ ಸರ್. ಅದು ಕನಿಷ್ಠ ಇವಾಗ ನೋಡಿ, ನಾವು 2 ತಿಂಗಳಾಯ್ತು ಸರ್ ಮಾವಿಗೆ ನೀರು ಕೊಟ್ಟಿಲ್ಲ. ಯಾವ ಉದ್ದೇಶದಿಂದ ಕೊಟ್ಟಿಲ್ಲ ಅಂದ್ರೆ, ನೀರು ಕೊಟ್ಬಿಟ್ರೆ ಆಟೋಮೆಟಿಕ್ ಚಿಗುರು ಬರುತ್ತೆ ಸರ್. ಆ ಚಿಗುರು ಬಂದ್ಬಿಟ್ರೆ ಮತ್ತೆ ಬೆಳೆ ಬರಲ್ಲ ಸರ್, ಮತ್ತೆ ಗಿಡ ಬೆಳೆಯುತ್ತೆ, ಆವಾಗ ಹೂವು ಬಿಡಲ್ಲ ಏನು ಬಿಡಲ್ಲ. ಆ ಉದ್ದೇಶದಿಂದ ನಾನು 2 ತಿಂಗಳಿಂದ ನೀರು ಕೊಟ್ಟಿಲ್ಲ ಸರ್. ರೀಸೆಂಟ್ ಆಗಿ 4 ದಿನ ಆಯ್ತು ಸರ್ ನಾನು ನೀರು ಕೊಡಕತ್ತಿ, ಇಷ್ಟು ದಿನ ನೀರು ಕೊಟ್ಟಿರಲಿಲ್ಲ ಸರ್. ಅದಕ್ಕಿಂತ ಮುಂಚೆ ಪ್ರೂನಿಂಗ್ ಆದ್ಮೇಲೆ 2 ತಿಂಗಳಿಂದ ಸ್ಟಾಪ್ ಮಾಡಿದ್ದೀವಿ ಸರ್. ನಮ್ಮ ಸಾರ್ ಒಬ್ರು ಹೇಳಿದ್ರೆ ನೀರು ಬಿಡಬೇಡ್ರಿ ಕನಿಷ್ಠ ಒಂದು 3 ತಿಂಗಳು 2 ತಿಂಗಳು ಅದಕ್ಕೆ ಅಂದಾಗ ನಾವು ಮೈಕ್ರೋ ಟ್ಯೂಬ್ ಅಲ್ಲೇ ಲಾಕ್ ಮಾಡಿಬಿಟ್ಟು ತೆಂಗಿಗೆ ಒಂದು ಕೊಟ್ಬಿಡ್ತಿದ್ವಿ, ಮಾವಿಗೆ ನೀರು ಹೊಲ್ದಂಗ ಮಾಡ್ತಿದ್ವಿ ಸರ್. ಇವಾಗ ಎಲ್ಲವಕ್ಕೂ ನೀರು ಕೊಡ್ತಾ ಇದೀವಿ ಸರ್ ಪ್ರೆಸೆಂಟ್. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಮಾವಿನ ಬೆಳೆ ಅಂತ ಜಾಸ್ತಿ ಖರ್ಚು ಬರೋದಿಲ್ಲ, ಒಂದು 6-7 ವರ್ಷ ಚೆನ್ನಾಗಿ ಕಾಪಾಡ್ಬಿಟ್ರೆ ಖಂಡಿತ ಸರ್. ನಾವು ನೋಡಿ ಸರ್, ಸದ್ಯಕ್ಕಂತೂ ನಮ್ಮ ಭಾಗದಾಗೆ ನೋವಿಲ್ದಂಗ ಬೆಳೆ ಬರೋದಂದ್ರೆ ಮಾವಿನೇ ಇದೆ ಸರ್. ಬಟ್ ಲಾಟ್ರಿ ಬೆಳೆ ಅಷ್ಟು ಬಿಟ್ಟರೆ ಇನ್ನೊಂದು ದೇಶ ಏನಿಲ್ಲ ಸರ್, ಖರ್ಚು ಕಡಿಮೆ ಸರ್. ತೆಂಗಿಗೂ ನೀರು ನಿರ್ವಹಣೆ ಚೆನ್ನಾಗಿ ಮಾಡಿದ್ರೆ, ಅತಿ ಹೆಚ್ಚಾಗಿ ನೀರು ಕೊಟ್ಟಿವಿ ಅಂದ್ರೆ ತೆಂಗು ಆಟೋಮೆಟಿಕ್ ನಂಬರ್ 1 ಬೆಳೆ ಆಗುತ್ತೆ ಸರ್. ಅದರಿಂದ ನನ್ನ ಪ್ರಕಾರ ಒಂದು ರೀತಿ ಒಳ್ಳೆ ಬೆಳೆನೇ. ಮನುಷ್ಯನು ಒಂದ್ ರೀತಿ ಸ್ವಲ್ಪ ಜಮೀನು ಇಟ್ಕೊಂಡು ಮಾಡಿದ್ರೆ ವರ್ಷಕ್ಕೆ ಇಷ್ಟು ಲಾಭ ತಗೊಂಡು, ಕನಿಷ್ಠ ಪಕ್ಷ ಸಹ ಮಾವಿಂದು ಇಷ್ಟು, ತೆಂಗಿಂದು ಇಷ್ಟು, ವರ್ಷ 1-2 ಲಕ್ಷ ರೂಪಾಯಿ ಬೆಳೆ ಬೆಳಿಬೋದು ಸರ್ ಒಂದು ಚೆನ್ನಾಗಿ ಬೆಳೆದ್ರೆ ಲಾಟ್ರಿ ಬೆಳೆ. ಬಟ್ ತೆಂಗು ಮಾತ್ರ ಆಗುತ್ತೆ ಸರ್, ಈಗಿನ ಲೆಕ್ಕದಲ್ಲಿ ತೆಂಗು ಆಗುತ್ತೆ ಸರ್, 1 ಲಕ್ಷ ರೂಪಾಯಿ ಮೇಲೆ ಮಾಡ್ಬೋದು ಸರ್. ಆದ್ರೆ ಅದು ನಿರ್ವಹಣೆ ಅದು ಇದು ಮಾಡಿ ಇದು ಮಾಡಿದ್ರೆ ಆಗುತ್ತೆ ಸರ್. ತಂದರು ತೆಂಗು ಹಾಕಿದ್ರು ಅಂತಂದ್ರೆ ತೆಂಗಿನ ಗಿಡ ಎಷ್ಟಿದಾವೆ ಸರ್? ಒಂದು 200 ತೆಂಗು ಇದಾವೆ ಸರ್ ನಮಗೆ. ಮೊದ್ಲು ಇದ್ದು ಸರ್ ಸ್ವಲ್ಪ ಮಧ್ಯದಲ್ಲಿ ಸ್ವಲ್ಪ ಕಡಿಮೆ ಮಾಡಿದ್ವಿ, ಇವಾಗ ಒಂದು 200 ಅಂತ ಇದಾವೆ ಸರ್. 220 ಬರ್ತಿದ್ದಾವೆ ಸರ್ ಟೋಟಲ್. ಎಲ್ಲವೂ ಚೆನ್ನಾಗಿದ್ದಾವೆ ಸರ್, ಎಲ್ಲವೂ ಫಸ್ಲಿಗೆ ಬರ್ತಾ ಇದಾವೆ ಸರ್, ಎಲ್ಲವೂ ಒಳ್ಳೆ ತಳಿನೇ ಕೊಟ್ಟಿದ್ರೆ ಸರ್. ಅವನು ಸಹ ಗೋವಿಂದ ರೆಡ್ಡಿ ಒಂದು 100 ಬೆಪ್ಪೆ ಗಿಡ ಗಿಡ ಅಂತ ಕೊಟ್ಟಿದ್ದೆ, 3 ವರ್ಷಕ್ಕೆ ಬರೋವು ಅವು ಇದಾವೆ. ಮತ್ತು ಮಾಮೂಲು ನಮ್ಮ ಇಲ್ಲೇ ನಾಟಿ ಗಿಡನೂ ನಮ್ಮ ಹಿರಿಯೂರು ಫಾರಮ್ ಹಿರಿಯೂರು ಕಡೆಯಿಂದನೂ ತರಿಸಿರೋವು ಚೆನ್ನಾಗಿದ್ದಾವೆ ಸರ್. ಈಗ ಇದೆಲ್ಲ ಚೆನ್ನಾಗಿ ತೆಂಗು ಇಳುವರಿ ಬಂದು ಲಾಭ ಬರಬೇಕಂದ್ರೆ ಅದನ್ನೆಲ್ಲ ಯಾವ ರೀತಿ ನಿರ್ವಹಣೆ ಮಾಡ್ತೀರಿ ಸರ್? ತೆಂಗಿಗೆ ನೋಡಿ ಸರ್, ನೀರು ಚೆನ್ನಾಗಿ ಬಿಟ್ಟು ಸ್ವಲ್ಪ ಅವಾಗ ಅವಾಗ ನಾವು ಚೆನ್ನಾಗಿ ಗೊಬ್ಬರ ಹಾಕಿ ಬೆಳೆಸಿಬಿಟ್ರಿ ಸರ್, ಒಳ್ಳೆ ಬೆಳೆ ಸರ್. ಇತ್ತೀಚಿನ ದಿನ ರೇಟ್ ಇರಲಿಲ್ಲ ಸರ್, ಈ ವರ್ಷದಿಂದ ವಿಪರೀತ ರೇಟ್ ಆಗಿದೆ ಸರ್. ಕೊಬ್ಬರಿ 60 ರೂಪಾಯಿ ಕೆ ಜಿ ಕೇಳಿರಲಿಲ್ಲ ಸರ್ ನಾವು ಬೆಳೆದಾಗೆ, ಇವತ್ತಿನ ದಿನ 160-180 ಆಗಿದೆ, 1-2 ಆಗಿದೆ ಸರ್. ಬೆಳೆ ನನಗೆ ಒಳ್ಳೆ ಬೆಳೆ ಸರ್. ಇವಾಗ ಕಾಯಿ ಕೂಡ ಒಳ್ಳೆ ರೇಟ್ ಇದೆ ಈ ವರ್ಷ ರೇಟ್ ಇದೆ ಸರ್. ಯಾಕೆ ರೇಟ್ ಆಯ್ತು ಅಂದ್ರೆ ಸರ್, ಎಲ್ಲರೂ ಎಳ್ಳಿರ್ ಮಾರಿದ್ರು, ಎಳ್ಳಿರ್ ಕೊಟ್ಟಾಗ ಆಟೋಮೆಟಿಕ್ ಕಾಯಿ ಬರೋದಿಲ್ಲ, ಕಾಯಿ ಬರಲಿಲ್ಲದಕ್ಕೆ ಆಟೋಮೆಟಿಕ್ ರೇಟ್ ಆಯ್ತು ಸರ್. ಅದರಿಂದ ನಾವು ಇವಾಗ ನಾನು ಸಹ ಎಲ್ಲ ಕಾಯಿಗೆಲ್ಲ ಕಟ್ ಮಾಡಿ ಎಳ್ಳಿರೇ ಕೊಟ್ಟಿದ್ದೀನಿ ಸರ್. ಇವತ್ತಿಗೂ ನಮ್ಮ ಹತ್ರ ಮಲಕಲ್ಮೂರ್ ಅವ್ರು ಬಂದು 15 ರೂಪಾಯಿ ಹಂಗೆ ತಂದು ಹೋಗ್ತಾರೆ ಸರ್. ಅವರೇ ಬಂದು ಲೆಕ್ಕ ಮಾಡಿ ಅವರ ಅಕೌಂಟಿಂಗ್ ಮಾಡಿ ಅಮೌಂಟ್ ಕೊಡ್ತಾರೆ ಸರ್. ಆದ್ರೂ ನಾನು ಎಳ್ಳಿರು ಕೊಡ್ತಾ ಇದ್ದೀನಿ ಸರ್. ಮೊದಲೆಲ್ಲ ಕಾಯಿಗೂ ಬಿಟ್ಕೊಂತಿದ್ದೆ ಸರ್, ಈ ಹೆಂಗ್ ಸಿಕ್ಕರೆ ಹಂಗೆ ಮಾಡ್ಕೊಂಡು ದುಡ್ಡು ಮಾಡುವ ಅನ್ನೋಕೆ ಉದ್ದೇಶದಿಂದ ಮಾಡ್ತಾ ಇದೀವಿ ಸರ್. ನೀವು ಹೆಚ್ಚಾಗಿ ಎಳ್ನೀರು ಕೊಡ್ತೀರಾ ಅಥವಾ ಕಾಯಿ ಮಾರಾಟ ಮಾಡ್ತೀರಾ, ಕೊಬ್ಬರಿ ಮಾಡಿ ಮಾರಾಟ ಮಾಡ್ತೀರ ಸರ್? ನಾನು ಕಳೆದ ಬಾರಿ ಗೇಣಿ ಕೊಡ್ಬೇಕಂತ ಉದ್ದೇಶದಿದ್ದಾಗ ಯಾವುದೋ ನಮಗೆ ತೊಂದರೆ ಆಗಿ ಅವ್ರು ಗೇಣಿ ಕೊಡಲಿಲ್ಲ ಸರ್, ನಾನೆಲ್ಲ ಸ್ಟಾಕ್ ಮಾಡಿದೆ ಸರ್. ಅದರಿಂದ ನಾನು ಒಂದು ಸುಮಾರು ಇಲ್ಲಿ ಸಿಲ್ಕ್ ಸಿಟಿ ಅಂತಿದ್ದೆ ಸರ್, ಮಳಕಲ್ಮೂರಲ್ಲಿ ಎಣ್ಣೆಗಾಣ, ಅವ್ರಿಗೆ ಸುಮಾರು 1-2 ಕ್ವಿಂಟಲ್ ಕೊಬ್ಬರಿ ಕೊಟ್ಟೆ ಸರ್ ನಾನು. ಅವರಿಗೆ ಪಾಪ ಒಳ್ಳೆ ರೇಟ್ ಹಾಕಿ ಕೊಟ್ಟರು, ಕಿರಣ್ ಕುಮಾರ್ ಅಂತೇಳಿ ಅವರು ನಮ್ಮ ನಿರ್ದೇಶಕರೇ ಎಫ್ ಯು ಅದವರು, ನೀವು ತಂದುಕೊಡ್ರಿ ತಿಪ್ಪಸ್ವಾಮಿಯವರೇ ನಾವು ತಗೊಂತೀವಿ ಅಂದರು ಸರ್. ಅವ್ರಿಗೆ 1-2 ಕ್ವಿಂಟಲ್ ಕೊಬ್ಬರಿ ಕೊಟ್ಟೆ ಸರ್. ಇಲ್ಲ ಲೋಕಲ್ ಆಗಿ ಬೆಳೆದಾಗ ಒಳ್ಳೆ ರೇಟ್ ಕೊಟ್ಟರು ಸರ್, ಹಾಗೆ ಕಡಿಮೆ ಇದ್ದಾಗೆ ನಮಗೆ ಒಳ್ಳೆ ಬೆಲೆ ಕೊಟ್ಟರು ಸರ್. ಅದೊಂದು ಸಂತೋಷ. ನಾನು ಮಾಡಿದಾಗ್ಲಿಂದ ಸರ್ ಒಂದು 60,000 ರೂಪಾಯಿ ಅವರೇಜ್ ತೆಂಗು ಮಾರ್ಕೊಂಡೆ ಸರ್. ಒಂದು ಅವ್ರಿಗೆ 1-2 ಕ್ವಿಂಟಲ್ ಕೊಬ್ಬರಿ ಕೊಟ್ಟೆ ನಾನು ಲೋಕಲ್ ಆಗಿ ಎಲ್ಲ ಊರಲ್ಲೇ, ಅದೊಂದು 2 ಕ್ವಿಂಟಲ್ ಕೊಬ್ಬರಿಗೂ ಮಾರ್ಕೊಂಡೆ ಸರ್. ಅದರಿಂದ ತೆಂಗು ಒಂಥರ ಒಳ್ಳೆ ಲಾಭ ಸರ್. ಈಗಿನ ಲೆಕ್ಕದಲ್ಲಿ ರೇಟ್ ಇದೆ, ಒಳ್ಳೆ ಮನುಷ್ಯನ ಉದ್ಧಾರ ಮಾಡಕ್ಕೆ ತೆಂಗು ಒಂದು ಚೆನ್ನಾಗಿದೆ ಸರ್. ಒಟ್ಟಾರೆಯಾಗಿ ತೆಂಗಿನ ಬೆಳೆನೂ ಲಾಭದಾಯಕ ಅಂತ? ಖಂಡಿತ ಸರ್, ಲಾಭದಾಯಕ. ಚೆನ್ನಾಗಿ ನೀರು ಅದೊಂದು ಕೊಟ್ಟರೆ ಒಳ್ಳೆ ಇದಾಗುತ್ತೆ, ಸ್ವಲ್ಪ ಗೊಬ್ಬರ ಮೇಂಟೈನ್ ಮಾಡಿದ್ರೆ ಇನ್ನೂ ಚೆನ್ನಾಗುತ್ತೆ ಸರ್ ನನ್ನ ಪ್ರಕಾರ. ಈ ಮಾವು ತೆಂಗಿನ ಜೊತೆಗೆ ಅಡಿಕೆ ಹಾಕಿದ್ವಿ ಈಗ ಒಂದು 6 ತಿಂಗಳ ಮುಂಚೆ ಅಂತಂದ್ರೆ, ಈ ಅಡಿಕೆ ಬೆಳಿಬೇಕಂತ ಯಾಕೆ ಆಸಕ್ತಿ ಬಂತು ಸರ್? ಅಡಿಕೆ ದಂಗಾಯ್ತಂದ್ರೆ ಸರ್, ನಾವು ಮಾವು ತೆಂಗು ಒಂದು 2.5 ಎಕರೆ ಅವರೇಜ್ ಇದೆ ಸರ್. ಅದರಲ್ಲಿ ನಾನು ಸ್ವಲ್ಪ ಒಂದು 3/4 ಎಕರೆ ಇದ್ದೆ ಸರ್. ಅದಕ್ಕೆ ನಾ ಇದು ಬೆಳೆ ಬೆಳಿತೀನಿ ಸರ್, ಗದ್ದೆ ರಾಗಿ ಹತ್ತಿ. ಹತ್ತಿ ಕಳೆದ ಬಾರಿ ಹಾಕಿದ್ದೆ ಸರ್, ಲಾಸ್ ಆಯ್ತು. ಇದಕ್ಕೆ ಬೇಡ ಅಂತೇಳಿ ಅವನು ಮಾವು ತೆಂಗಿ ಇದಾವೆ, ಇದ್ರಾಗ ಅಡಿಕೆ ಹಾಕ್ಬಿಡು ಮಾವು ಬರುತ್ತೆ ಚೆನ್ನಾಗಿ ಅಂತಂದ್ರೆ ಸರ್. ಆ ಉದ್ದೇಶದಿಂದ ನಮ್ಮ ಮಳೆ ಒಬ್ಬನು ರಘುನಂದನ್ ಅಂತೇಳಿ ಅವನು ಹೇಳಿದಕ್ಕೆ ನಾನು ಅವನೇ ಸಸಿ ತರಿಸಿ ಇಲ್ಲೇ ಚಿತ್ರದುರ್ಗ ಜಿಲ್ಲೆ ಭೀಮಸಂದ್ರ ಗೋಟ್ ಅಂತೇಳಿ ಸಸಿ ಬೆಳೆಸಿ ಚಿತ್ರದುರ್ಗದಿಂದನೇ ತಗೊಂಡೋಗಿ ನಾನು ಸಸಿ ಹಾಕಿದ್ದೀನಿ ಸರ್. ನಾನು ಇವಾಗ 4 ತಿಂಗಳಾಯ್ತು ಸರ್, ಭಯಂಕರ ಚೆನ್ನಾಗಿದೆ ಸರ್. ಈ ಅಡಿಕೆ ಮಧ್ಯದಲ್ಲಿ ಸಾಕಷ್ಟು ಅಂತರ ಬೆಳೆ ಪಪ್ಪಾಯಿ ಬಾಳೆ ಅಂತವೆಲ್ಲ ಬೆಳಿತಾರೆ, ನೀವೇನು ಬೆಳಿತಾ? ಹೌದು ಸರ್, ಅದು ಅಂದ್ರೆ ಸರ್ ನಮಗೆ ಇವಾಗ ಪ್ರೆಸೆಂಟ್ ನಾನು ಅಂತರ ಬೆಳೆ ಏನು ಮಾಡಿಲ್ಲ ಸರ್. ಅದಕ್ಕೋಸ್ಕರ ನಾನು ನೆಕ್ಸ್ಟ್ NREGA ಅಪ್ಲೈ ಮಾಡಿದ್ದೀನಿ ಸರ್. ಅವ್ರಾಗ ಪಪ್ಪಾಯಿ ಕೊಟ್ಟರೆ ಅನುಕೂಲ ಆಗುತ್ತೆ ಅಂತ ಆ ಪಪ್ಪಾಯಿ ಬೆಳಿಬೇಕಂತ ಇದ್ದೀನಿ ಸರ್. ಅದ್ರಾಗ ಅಂತರವಾಗಿ ಪಪ್ಪಾಯಿ ಬೆಳೆ ಒಂದು ಬೆಳೆದು ಅದೊಂದು 2 ವರ್ಷ ಇರುತ್ತೆ ಸರ್. ಅದರಿಂದ ಇವು ಗಿಡಕ್ಕೆ ನೆಳ್ಳಾಗುತ್ತೆ, ಅದು ಚೆನ್ನಾಗಿ ಬರುತ್ತೆ ಅಂತ ಉದ್ದೇಶ ಸರ್. ಅದ್ರದ್ದು ಬೆಳೆ ಬರುತ್ತೆ, ಇದ್ರದ್ದು ಬೆಳೆ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ ಸರ್. ಅದೊಂದು ಬಾಕಿ ದೇಶ ಮಾಡ್ತೀನಿ ಸರ್ ಅದೊಂದೇ. ಈಗ ಈ ಕೃಷಿ ಜೊತೆಗೆ ಈ FAO ಅಂದ್ರೆ ರೈತ ಉತ್ಪಾದಕ ಕಂಪನಿಯಲ್ಲಿ ನಿರ್ದೇಶಕರಾಗಿದ್ದೀವಿ ಅಂತಂದ್ರೆ, ನಿರ್ದೇಶಕರಾಗಿ ಅಲ್ಲಿ ಏನೇನು ಕೆಲಸ ಇರುತ್ತೆ ನಿಮ್ದು? ಸರ್, ನಾವು ನಿರ್ದೇಶಕರಾಗಿ ಮಾಡಿದ ನಾವು ಎಲ್ಲಾ ರೈತರಿಗೆ ಏನೇನು ಬೇಕು, ಎಲ್ಲಾ ರೈತರಿಗೆ ಉಪಯೋಗಕ್ಕಂತ ಗೊಬ್ಬರ ಕೀಟನಾಶಕಗಳನ್ನ ರಿಯಾಯಿತಿ ದರದಲ್ಲಿ ಇವತ್ತಿನ ದಿನ ನಾವು ವಿತರಣೆ ಮಾಡ್ತಾ ಇದೀವಿ ಸರ್. ಪ್ರತಿಯೊಂದು ಬೇರೆ ಅಂಗಡಿಗಳ ಕಂಪೇರ್ ಮಾಡಿದ್ರೆ ನಮ್ಮ ಕಂಪ್ನಿಯಲ್ಲಿ ಔಷಧಿಗಳು ಭಯಂಕರ ಕಮ್ಮಿ ಆಗಿದೆ ಸರ್. ನಾವು ಇಲ್ಲಿ ರೈತರುಗಳು ಕಂಪ್ನಿ ಮಾಡಿದಾಗ್ಲಿಂದ ಬರೀ 10-20% ಕನಿಷ್ಠ ಕಡಿಮೆ ಲಾಭವನ್ನು ಬಳಸಿಕೊಂಡು ಇವತ್ತಿನ ದಿನ ರೈತರಿಗೆ ಹೋಗ್ಲಿ ಅನ್ನೋ ಉದ್ದೇಶದಿಂದ ಮಾಡ್ತಾ ಇದೀವಿ ಸರ್. ಅವರೆಲ್ಲ 40-50% ಮಾರೋರು ಇವತ್ತು ನಮ್ಮ ಅಂಗಡಿ ನೋಡ್ಬಿಟ್ಟು ಅವ್ರು ನಮ್ಮ ಹತ್ರ ಇವತ್ತಿನ ದಿನ ಫೈಟ್ ಮಾಡಕ್ ಆಗ್ತಾ ಇಲ್ಲ ಸರ್. ಎಲ್ಲಾ ಅಂಗಡಿಗಿನ್ನ ನಮ್ಮ ಅಂಗಡಿ ಮೇಲು, ರೈತರ ಉತ್ಪಾದಕ ಮೇಲು. ಔಟ್ಪುಟ್ ಬಿಸ್ನೆಸ್ ಇದೆ ಸರ್, ಇನ್ಪುಟ್ ಬಿಸ್ನೆಸ್ ಆಗಿಲ್ಲ. ಕಾಲಕ್ರಮೇಣ ಅದನ್ನು ಮಾಡ್ಬೇಕಂತಿದ್ದೀವಿ ಸರ್, ನೋಡೋಣ ಅಂತ ವೇಟ್ ಮಾಡ್ತಾ ಇದೀವಿ. ಔಟ್ಪುಟ್ ಬಿಸ್ನೆಸ್, ಗೊಬ್ಬರ, ಔಷಧ, ಪ್ರತಿಯೊಂದು ಐಟಮ್ಗಳು, ಆಮೇಲೆ ಪ್ಲಾಸ್ಟಿಕ್ ಉತ್ಪನ್ನಗಳು, ಆಮೇಲೆ ರೈತರಿಗೆ ಏನು ಪರಿಕಾರಗಳು ಬೇಕೋ ಅವೆಲ್ಲ ಅಂತೂ ಇವತ್ತಿನ ದಿನ ಮಳಕಮೂರ್ ತಾಲೂಕಲ್ಲಿ ಎಲ್ಲರಿಗೆ ರೈತರಿಗೆ ಒದಗಿಸ್ಕೊಡ್ತಾ ಇದೀವಿ ಸರ್. ನಿಮ್ಮ ರೈತ ಉತ್ಪಾದಕ ಕಂಪನಿಯಲ್ಲಿ ಎಷ್ಟು ಜನ ಸದಸ್ಯರೆಲ್ಲ ನೋಂದಣಿ ಮಾಡ್ಕೊಂಡಿದ್ದಾರೆ ಸರ್? ನಾವು ಇವಾಗ ಸುಮಾರು 1100 ಜನ ಆಲ್ರೆಡಿ ಶೇರ್ ಹೋಲ್ಡರ್ ಇದ್ದಾರೆ ಸರ್. 1140 ಸರ್, ಮೊನ್ನೆ 40 ಎಕ್ಸ್ಟ್ರಾ ಆಗಿದೆ ಸರ್. 10 ಜನ ನಾವು ನಿರ್ದೇಶಕರಿದ್ದೀವಿ ಸರ್. ಅದರಲ್ಲಿ ಒಬ್ಬರು ಅಧ್ಯಕ್ಷರು ಮತ್ತು ಇನ್ನೊಬ್ಬರು ಉಪಾಧ್ಯಕ್ಷರಾಗಿ ನಾವು 10 ಜನ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಅದರಿಂದ ಚೆನ್ನಾಗಿದೆ ಸರ್. ನಾವು ಇವಾಗ ಸರ್ ರಾಜ್ಯ ಸರ್ಕಾರ ನಮಗೆ ಪ್ರೆಸೆಂಟ್ ಆಗಿ 5 ಲಕ್ಷ ಮಾತ್ರ ಅನುದಾನ ಕೊಟ್ಟಿದೆ, ಸಹಾಯಧನ. ಇನ್ನು 5 ಲಕ್ಷ ಕೊಟ್ಟಿಲ್ಲ ಸರ್. ಈ ಮೊನ್ನೆ ಏನೋ ತರಳುಬಾಳು ಹುಣ್ಣಿಮೆಯಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್ ನಮ್ಮ ಕೃಷಿ ಸಚಿವರು. ಅವ್ರು ಕೊಟ್ಟಾಗ ಅದೊಂದು ಅನುಕೂಲ ಆಗುತ್ತೆ ಸರ್. ಆಮೇಲೆ ಇವಾಗ ಮೇಂಟೆನೆನ್ಸ್ ಅಂತೇಳಿ 1 ವರ್ಷ ಅಂತ ಹೇಳಿದ್ರೆ ಸರ್, ಇನ್ನೂ 1 ವರ್ಷ ಆಗಿ ಅಧಿಕವಾಗಿ ಕೊಟ್ಟಿದ್ದಾರೆ. ಅದರಿಂದ ಅದೊಂದು ರೀತಿ ಒಳ್ಳೆ ಅಭಿಪ್ರಾಯ, ಜನಗಳಿಗೆ ಅನುಕೂಲ, ರೈತರಿಗೆ ಅನುಕೂಲ ಆಗುತ್ತಂತ ನಮಗೆ ಭರವಸೆ ಇದೆ ಸರ್. ಈಗ ಪ್ರತಿಯೊಬ್ಬ ರೈತರು ಈ ರೈತ ಉತ್ಪಾದಕ ಕಂಪನಿಯಲ್ಲಿ ಶೇರ್ ಕಟ್ ಸದಸ್ಯರಾಗೋದ್ರಿಂದ ಎಷ್ಟೆಲ್ಲ ಅನುಕೂಲ ಪಡ್ಕೋಬಹುದು ಅಂತೀರ? ಸರ್, ಖಂಡಿತ ಅನುಕೂಲ ಪಡ್ಕೋಬಹುದು ಸರ್. ಆದ್ರೆ ರೈತರಿಗೆ ಸಡನ್ ಆಗಿ ಅದ್ರದ್ದು ಗೊತ್ತಾಗಲ್ಲ ಸರ್. ಅವ್ರು ಏನ್ ಹೇಳ್ತಾರೆ, ನಾನು 1,000 ರೂಪಾಯಿ ಕಟ್ಟಿದೀನಿ, ನನಗೇನು ಲಾಭ ಇಲ್ಲ ಅಂತಾರೆ. ಅವಾಗ ನಾವು ಕನಿಷ್ಠ ಒಂದು ಎಫ್ ಪಿ ಒ ಮಾಡ್ಬೇಕಂದ್ರೆ ಕನಿಷ್ಠ 5-6 ವರ್ಷ ಆಗ್ಬೇಕು ಸರ್. ಅದು ಲಾಭಾಂಶ ತೆಗಿಬೇಕಂದ್ರೆ ಅವ್ರು ಡಿವಿಡೆಂಟ್ ಅಮೌಂಟ್ ಕೊಡ್ಬೇಕಂದ್ರೆ ಒಂದು 5-6 ವರ್ಷ ಆದ್ರೆ ಡಿವಿಡೆಂಟ್ ಕೊಡ್ಬೋದು ಸರ್. ಇವಾಗ ಆಲ್ರೆಡಿ ನಮ್ಮ ಸಂಸ್ಥೆ ಎಫ್ ಪಿ ಒ 10 ಲಕ್ಷ ರೂಪಾಯಿ ಲಾಭದಲ್ಲಿ ಇದೆ ಸರ್ ರೈತರದ. ಇವತ್ತಿನ ದಿನ ನಾವೆಲ್ಲ ಡಿವಿಡೆಂಟ್ ಹಾಕಿದ್ರೆ ಅವ್ರು ಕೊಟ್ಟಿರೋ ಸಾರ ಅವ್ರಿಗೆ ಕೊಡ್ಬೋದು ಸರ್. ಆದ್ರೆ ನಮ್ಮ ಉದ್ದೇಶ ಆ ರೀತಿ ಬೇಡ, ಇನ್ನ ಸ್ವಲ್ಪ ಬೆಳಿಲಿ, ಇನ್ನ ಚೆನ್ನಾಗಿ ಉತ್ತಂಗ ಬೆಳಿಲಿ, ಅದೊಂದು ಕಂಪ್ನಿ ಆಗ್ಲಿ, ಕಂಪ್ನಿ ಆದ್ರೆ ಡಿವಿಡೆಂಟ್ ಆದ್ರೆ ಪ್ರತಿಯೊಬ್ಬರಿಗೂ ಲಾಭ ಸಿಗ್ಲಿ, ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಲ ಅನ್ನೋ ಉದ್ದೇಶದಿಂದ ಇವತ್ತಿನ ದಿನ ಹಂಗೆ ನಡ್ಸ್ಕೊಂಡು ಹೋಗ್ತಾ ಇದೀವಿ ಸರ್. ಒಟ್ಟಾರೆಯಾಗಿ ರೈತ ಉತ್ಪಾದಕ ಕಂಪನಿಯಿಂದ ಸಾಕಷ್ಟು ಅನುಕೂಲಗಳಿದಾವೆ, ರೈತರು ಸದುಪಯೋಗ ಪಡಿಸಬೇಕಂತೀರ? ಹೌದು ಸರ್, ಅದು ತತ್ಕಾಲವಾಗಿ ಏನು ಸಿಗಲ್ಲ ಸರ್. ಕನಿಷ್ಠ 5-6 ವರ್ಷ ಆಗ್ಬೇಕು ಸರ್. ಒಂದು ಬಾಡಿ ಎಲ್ಲ ಕಮಿಟ್ ಆದ್ಮೇಲೆ ಇವತ್ತಿನ ದಿನ ಏನಾಗಿದೆ ಏನಿಲ್ಲ ಅದ್ರದ್ದೆಲ್ಲ ಲೆಕ್ಕ ಮಾಡಿದ್ರೆ ಎಲ್ಲದಕ್ಕೂ ಇದಿರುತ್ತೆ ಸರ್. ಯಾವುದು ಪಾರದರ್ಶಕವಾಗಿ ನಡೆಯುತ್ತೆ, ಎಲ್ಲ ಆನ್ಲೈನ್ ಇರುತ್ತೆ, ಏನೇ ಇದ್ದಿದ್ರು ಲೆಕ್ಕ ಇರುತ್ತೆ, ಜಿ ಎಸ್ ಟಿ ಇರುತ್ತೆ, ಅದನ್ನೆಲ್ಲ ನೋಡ್ಬೋದು ಸರ್. ಅವ್ರು ಯಾವುದೇ ರೈತರಿಗೆ ರೈತರಿಗೆ ತೊಂದರೆ ಆಗಲ್ಲ ಸರ್. ಇದೆಲ್ಲ ಪಾರದರ್ಶಕವಾಗಿ ನಡೀತಾ ಇದೆ ಸರ್. ಎಲ್ಲ ನಿರ್ದೇಶಕರು ಸಮಾನ ಮನಸ್ಕಾರ ಆಗಿದ್ದೀವಿ ಸರ್ ನಾವು. ಅದರಿಂದ ಎಲ್ಲವಾಗಿ ನಿಖರವಾಗಿ ನಡೀತಿದೆ ಸರ್, ಯಾವುದೇ ರೀತಿ ತೊಂದರೆ ಆಗಲ್ಲ. ಒಟ್ಟಿಗೆ ಅರ್ಜೆಂಟ್ ಆಗಿ ಲಾಭ ಸಿಗಲ್ಲ ಸರ್ ರೈತರಿಗೆ. ಮುಂದಿನ ದಿನದಲ್ಲಿ ಕನಿಷ್ಠ ಒಬ್ಬ ರೈತರು ನಾನು ಹಾಕಿರೋ ಶೇರು ನನಗೆ 50 ರಿವರ್ಟ್ಸ್ ಕೊಡ್ತಾಯ್ತಪ್ಪ, ಇವತ್ತಿನ ದಿನ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ಲಾಭ ತಗೊಳೋದು, 1,000 ರೂಪಾಯಿ ಹಾಕಿದ್ದೀನಿ ಇನ್ನು 5 ವರ್ಷಕ್ಕೆ 1,000 ರೂಪಾಯಿಗೆ 2,000 ರೂಪಾಯಿ ತಗೊಳ್ಳೋಷ್ಟು ಬೆಳೆಯಂಗ ರೀತಿ ಆಗ್ಬೇಕಂತ ನಮ್ಮ ಉದ್ದೇಶ ಸರ್. ಒಟ್ಟಾರೆಯಾಗಿ ತಿಪ್ಪೇಸ್ವಾಮಿಯವರು ಮಾವು ತೆಂಗು ಅಡಿಕೆ ಈ ತರ ಎಫ್ ಪಿ ಒ ಕಂಪ್ನಿಯ ನಿರ್ದೇಶಕರಾಗಿ ಎಲ್ಲ ಉತ್ಸಾಹದಿಂದ ಕೆಲಸ ಮಾಡ್ತಾರೆ. ಈಗ ಯುವಕರು ಏನಂತ ಕೃಷಿಯನ್ನಂತ ಲಾಭದಾಯಕ ಅಲ್ಲ ಅಂತ ಕೃಷಿಯಿಂದ ಹಿಂದೆ ಸರಿತಾರೆ, ಅಂತ ಯುವಕರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತಾರೆ? ಖಂಡಿತ ಸರ್, ಲಾಭದಾಯಕ ಏನಂತಲ್ಲ ಸರ್. ಇದು ಹೆಂಗ್ ಗೊತ್ತೇನು ಸರ್, ಮಾಡಿದ್ರೆ ಲಾಭ ಇಲ್ಲದ್ರೆ ಇಲ್ಲ. ಅದಕ್ಕೋಸ್ಕರ ಯಾವಾಗಲೂ ಮೈನಸ್ ಥಿಂಕಿಂಗ್ ಆಲೋಚನೆ ಮಾಡ್ಬೇಡಿ ಸರ್. ಪಾಸಿಟಿವ್ ಆಗಿರ್ಬೇಕು. ಯಾವಾಗಲೂ ನೆಗೆಟಿವ್ ಥಾಟ್ ಇದ್ದಾಗ ಮನುಷ್ಯ ಉದ್ಧಾರ ಆಗಕ್ಕೆ ಸಾಧ್ಯ ಇಲ್ಲ. ಪಾಸಿಟಿವ್ ಆಗಿ ಆಲೋಚನೆ ಮಾಡ್ಬೇಕು. ಇವತ್ತು ನನಗೆ ಕೊಡ್ತಾಳೆ ಭೂಮಿ ತಾಯಿ, ಖಂಡಿತ ಕೊಡ್ತಾಳೆ ಅಂತ ಭರವಸೆ ಮೇಲೆ ಮಾಡಿದಾಗ ಮಾತ್ರ ಉದ್ಧಾರ ಆಗತ್ತೆ ಸರ್. ನಾವು ಇವು ಮಾಡ್ತೀವಿ ನಮಗೇನು ಸಿಗಲ್ಲ, ನಾವು ಮಾಡ್ತೀವಿ ಏನು ಸಿಗಲ್ಲ, ಅದು ಹಂಗೆ ಆಗೋದು. ನಾವು ಬರಲಿ ಬಿಡಲಿ ಭೂಮಿ ತಾಯಿ ಈ ವರ್ಷ ಇಲ್ಲ ಮುಂದಷ್ಟು ಕೊಡ್ತಾಳೆ ಅಂತ ಭರವಸೆ ಮೇಲೆ ಜೀವನ ಮಾಡಿದಾಗ ಮಾತ್ರ ರೈತ ಉದ್ಧಾರ ಆಗಕ್ಕೆ ಸಾಧ್ಯ ಅಂತ ಹೇಳ್ಬೋದು ಸರ್ ನನ್ನ ಅನಿಸಿಕೆ. ಮನೆಯಲ್ಲೆಲ್ಲ ಎಷ್ಟು ಜನ ಇದ್ರ, ಕೃಷಿಗೆಲ್ಲ ಯಾವ ರೀತಿ ಸಹಕಾರ ಸಿಗುತ್ತೆ ಸರ್? ಎಲ್ಲರೂ ಸಹಕಾರ ಇದೆ ಸರ್. ನಮ್ಮ ಮನೆಯವರು ಒಬ್ರು ಇದ್ದಾರೆ, ನನಗೆ ಇಬ್ರು ಮಕ್ಕಳಿದ್ದಾರೆ ಸರ್, ನಮ್ಮ ತಾಯಿಯರಿದ್ದಾರೆ, ಒಬ್ಬನು ಈಗ PUC PCMB ಓದ್ತಿದ್ದಾನೆ ಸರ್ ಪ್ರೀತಮ್ ಶಿವನಂದ್ ಅಂತ, ಇನ್ನೊಬ್ಬನು 9ನೇ ತರಗತಿ ದೀಪಿಕಾ ಸ್ಕೂಲಲ್ಲಿ ಶಶಿಭೂಷಣ ಅಂತ, ಅವನು ಸಹ ವ್ಯಾಸಂಗ ಮಾಡ್ತಿದ್ದಾರೆ ಸರ್. ನನ್ನ ಮಕ್ಕಳು ದೈವದಯದಿಂದ ಒಳ್ಳೆ ಉನ್ನತ ವ್ಯಾಸಂಗ ಮಾಡಲಿ, ಇವರು ಮುಂದಕ್ಕಿದಾಗಲಿ. ಅಕಸ್ಮಾತ್ ಅವನು PCMB ಇವತ್ತಿನ ದಿನ ಆರ್ಟಿಕಲ್ಚರ್ ಅಗ್ರಿಕಲ್ಚರ್ಗೆ ಎಕ್ಸಾಮ್ ಬರಲಿ ಅಂತೇಳಿ ನಾನು ಸೀಟ್ ಎಲ್ಲ ಆಪ್ಷನ್ ಕೊಟ್ಟು ರೆಡಿ ಮಾಡಿದ್ದೀನಿ ಸರ್. ಅವನು ಅನುಕೂಲವಾಗಿ ಚೆನ್ನಾಗಿ ತೇರ್ಗಡೆ ಆಗಿ ಮುಂದೆ ನೀನೊಬ್ಬ ಕೃಷಿ ಪದವೀಧರ ಆಗು ಅಂತೇಳಿ ನಾನು ಇವತ್ತೇ ಎಲ್ಲ ಅದ್ರ ಬಗ್ಗೆ ಇದು ಉತ್ತೇಜನ ಇಟ್ಕೊಂಡು ಮಾಡಿದ್ದೀನಿ ಸರ್. ಅವರು ಈ ರೀತಿ ಆಗಲಿ, ಎಲ್ಲ ರೈತರಿಗೆ ಅನುಕೂಲ ಆಗಲಿ. ನಮ್ಮಿಂದ ನಾವು ಶಾಶ್ವತವಲ್ಲ, ನಾವು ಹೋದ್ರು ಮನುಷ್ಯ ನೆನೆಸ್ಕೋಬೇಕು, ಈ ಮನುಷ್ಯನಿಂದ ಹಿಂಗಾಯಿದೆ, ನಾವು ಮಾಡಿದ ಕೆಲಸ ಶಾಶ್ವತ ಅನ್ನೋ ಒಂದು ಉದ್ದೇಶದಿಂದ ನಮಗೆ ಗೊತ್ತಿರ್ತಕ್ಕಂಥದ್ದೆಲ್ಲದನ್ನು ನಾನು ಶೇರ್ ಮಾಡ್ತೀನಿ ಸರ್ ನಮ್ಮ ರೈತರುಗಳಿಗೆ. ಕನಿಷ್ಠ ಪಕ್ಷ ಯಾವುದೇ ರೀತಿ ಒಳ್ಳೇದು ಬರಲಿ, ಹಿಂಗಿದೆ ಈ ಲಾಭ ತಗೊಳ್ರಿ ಅಂತ ಹೇಳ್ತೀನಿ. ಅದರಿಂದ ಭಗವಂತನ ಕೃಪೆಯಿಂದ ಚೆನ್ನಾಗಿದ್ದೀವಿ ಸರ್. ಭಗವಂತ ಹಂಗೆ ನಡ್ಸ್ಕೊಂಡಾದ್ರೆ ಒಳ್ಳೆ ಜೀವನ ಮಾಡಕ್ಕಂತೂ ಅನುಗ್ರಹ ಆಗುತ್ತೆ ಚಿಕ್ಕೇರಳ್ಳಿ ಗ್ರಾಮದಲ್ಲಿ. ಅದರಿಂದ ನಾನು ಏನೇ ಬರಲಿ ರಾಮದೇವರ ಮೇಲೆ ಭಾರ ಹಾಕ್ಬಿಟ್ಟು ಜೀವನ ಮಾಡ್ತೀವಿ ಸರ್. ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ತಂದ್ಕೊಟ್ಟಿದ್ದೀವಿ. ಖಂಡಿತ ಸರ್, ಸಂತೋಷ ಇದೆ ಸರ್. ಇವತ್ತಿನ ದಿನ ನಾವು ಒಂದು ಪ್ರೆಸ್ಟೀಜ್ಗಾಗಲಿ ಬದುಕ್ತಿದ್ದೀವಿ ಸರ್. ಚಿಕ್ಕೇರಳ್ಳಿಯಲ್ಲಿ ಶಿವನಂದಪ್ಪನ ತೋಟ ಅಂದ್ರೆ ಇದು ನೋಡಪ್ಪ ಅನ್ನೋ ಒಂದು ಮಟ್ಟದಲ್ಲಿ ಇವತ್ತಿನ ಬೆಳೆಸ್ಕೊಂಡು ಹೋಗಿ ಜೀವನ ಮಾಡ್ತಾ ಇದೀವಿ ಸರ್. ಆದ್ರೂ ನಾವು ಛಲ ಬಿಟ್ಟಿಲ್ಲ ಸರ್. ಪ್ರತಿದಿನ ನಾವು ಬರಲಿ ಬಿಡಲಿ ನಾವು ಅದರಿಂದ ಒಳ್ಳೆ ಉತ್ತೇಜನವಾಗಿ ಕೃಷಿನೇ ಮಾಡ್ಕೊಂಡು ನಂಬಬೇಕು ಸರ್. ಇವತ್ತಿಲ್ಲ ನಾಳೆ ಭೂಮಿ ತಾಯಿ ನಮ್ಮನ್ನು ಕಾಪಾಡೇ ಕಾಪಾಡ್ತಾಳೆ ಸರ್. ಆದ್ರೆ ಯಾವಾಗಲೂ ಪಾಸಿಟಿವ್ ಆಗಿರ್ಬೇಕು ಅನ್ನೋದೇ ನನ್ನ ಉದ್ದೇಶ ಸರ್. ತಿಪ್ಪೇಸ್ವಾಮಿ, ಈ ಕಾರ್ಯಕ್ರಮ ಕೇಳುವಂತ ರೈತರು ನಿಮ್ಮನ್ನು ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ಬೋದು ಸರ್? ನನಗೆ ಯಾರಾದರೂ ಫೋನ್ ಮಾಡೋದಾದ್ರೆ ನನ್ನ ಫೋನ್ ನಂಬರ್ ಹೇಳ್ತೀನಿ ಸರ್, 9881226166. ಇದಕ್ಕೆ ಫೋನ್ ಮಾಡಿ ಕೇಳಿದ್ರೆ ನನಗೆ ಗೊತ್ತಿರ್ತಕ್ಕಂಥದ್ದೆಲ್ಲವನ್ನು ನಾನು ಸವಿವರವಾಗಿ ಯಾವುದೇ ರೀತಿ ನಾವು ಅವ್ರು ಯಾವಾಗನ ಮಾಡಲಿ ಸರ್, 24/7 ನಾನು ಅವರಿಗೆ ನನಗೆ ಗೊತ್ತಿರ್ತಕ್ಕಂಥದ್ದು ನಾನು ಸಲಹೆ ಕೊಡಲು ಸಿದ್ಧ. ಈ ರೀತಿ ಮಾಡಿದ್ರೆ ಅನುಕೂಲ ಆಗುತ್ತಂತ ನಾನು ಹೇಳಕ್ಕೆ ಸಿದ್ಧ ಅಂತ ನಿಮ್ಮ ಮುಖಾಂತರ, ಆಕಾಶವಾಣಿ ಮುಖಾಂತರ, ಚಿತ್ರದುರ್ಗ ನಾವು ಆಕಾಶವಾಣಿ ಮುಖಾಂತರ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಸರ್. ರೈತ ಬಾಂಧವರೇ, ಚಿಕ್ಕೇರಳ್ಳಿಯ ಕೃಷಿಕರಾದ ತಿಪ್ಪೇಸ್ವಾಮಿ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ, 9880212616. ಬಹಳ ಸಂತೋಷ ತಿಪ್ಪೇಸ್ವಾಮಿ, ಇದುವರೆಗೆ ನಿಮ್ಮ ಈ ತೋಟಗಾರಿಕೆ ಬೆಳೆಯ ಸಾಕಷ್ಟು ಅನುಭವಗಳನ್ನ ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು.